ಕಾರ್ಯಕ್ರಮ ರೇಗಿಲೆ ಮಿಡಿತ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಜ್ಞಾನೇಶ್ ಅಂತ. ನಾನು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಬೇಸಾಯ ತಜ್ಞನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿಸಲಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ರಾಸಾಯನಿಕ ಗೊಬ್ಬರಗಳನ್ನು ಇತ್ತೀಚಿನ ದಿಸಗಳಲ್ಲಿ ಯಥೇಚ್ಛವಾಗಿ ಉಪಯೋಗಿಸುತ್ತಿದ್ದೀರಿ. ನಿಮಗೆ ಜೈವಿಕ ಗೊಬ್ಬರಗಳೆಂದರೇನು ಬಗ್ಗೆ ನಾನು ಇವತ್ತು ಮಾಹಿತಿಯನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಜೈವಿಕ ಗೊಬ್ಬರಗಳೆಂದರೇನು, ಅದರ ಉಪಯೋಗಗಳೇನು, ಮತ್ತು ಯಾವ ಯಾವ ಜೈವಿಕ ಗೊಬ್ಬರಗಳನ್ನು ನಾವು ಉಪಯೋಗಿಸುತ್ತೇವೆ. ಮೊದಲನೆಯಾಗಿ ಜೈವಿಕ ಗೊಬ್ಬರಗಳೆಂದರೇನು. ಜೈವಿಕ ಗೊಬ್ಬರಗಳೆಂದರೆ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿಕೊಂಡು ನಾವು ಅತಿ ಕಡಿಮೆ ವೆಚ್ಚದಲ್ಲಿ ತಯಾರಿಸುವಂತಹ ಗೊಬ್ಬರಗಳಿಗೆ ನಾವು ಜೈವಿಕ ಗೊಬ್ಬರಗಳೆಂದು ಕರೆಯುತ್ತೇವೆ. ಸೊ ಈ ಜೈವಿಕ ಗೊಬ್ಬರಗಳಿಂದ ಏನು ಸೂಕ್ಷ್ಮಾಣು ಜೀವಿಗಳು ಎಂದರೆ ಏನಪ್ಪ, ಸೊ ನಾನು ನಿಮಗೆ ವಾತಾವರಣದಲ್ಲಿ ಮೂರು ತರಹದ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಕಾಣಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಸೂಕ್ಷ್ಮಾಣು ಜೀವಿಗಳಂದರೆ, ವಾತಾವರಣದಲ್ಲಿ ಸಿಗುವಂತಹ ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಮತ್ತು ಇನ್ನೊಂದು ರಂಜಕವನ್ನು ಕರಗಿಸುವಂತಹ ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ, ಮತ್ತು ರಂಜಕವನ್ನು ಒದಗಿಸಿಕೊಡುವಂತಹ ಸೂಕ್ಷ್ಮಾಣು ಜೀವಿಗಳು ನಾವು ಅವನ್ನು ಉಪಯೋಗಿಸಿಕೊಂಡು ಜೈವಿಕ ಗೊಬ್ಬರಗಳನ್ನು ನಾವು ತಯಾರಿಸ್ತೇವೆ. ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತಹ ಜೈವಿಕ ಗೊಬ್ಬರಗಳು ಯಾವ್ಯಾವು, ಅವುಗಳ ಉಪಯೋಗ ಏನು, ಅವುಗಳನ್ನು ಯಾವ ಬೆಳೆಗಳಲ್ಲಿ ಸೂಕ್ತ ಸಮಯದಲ್ಲಿ ಯಾವ ಬೆಳೆಗೆ ನಾವು ಉಪಯೋಗಿಸ್ತೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸಾರಜನಕ ಸ್ಥಿರೀಕರಣ ಅಂದ್ರೆ ಏನು, ಸುಮಾರು 78% ಸಾರಜನಕ ನಮ್ಮ ವಾತಾವರಣದಲ್ಲಿ ಸಿಗುತ್ತದೆ. ಆ ಸಾರಜನಕ ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಅನಿಲ ರೂಪದಲ್ಲಿ ಇರುತ್ತೆ. ಸೊ ಬೆಳೆಗೆ ಯಾವ ರೂಪದಲ್ಲಿ ನಾವು ಪೋಷಕಾಂಶಗಳನ್ನು ಒದಗಿಸಿಕೊಡಬಹುದು ಅಂದರೆ, ಒಂದು ಘನ ರೂಪದಲ್ಲಿ ಒದಗಿಸಿಕೊಡಬಹುದು, ಇನ್ನೊಂದು ದ್ರವ ರೂಪದಲ್ಲಿ ನಾವು ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸಿಕೊಡಬಹುದು. ಅನಿಲ ರೂಪದಲ್ಲಿ ಇರುವಂತಹ ಸಾರಜನಕವನ್ನು ಹೇಗೆ ಸ್ಥಿರೀಕರಣ ಮಾಡುತ್ತದೆ, ಈ ಸೂಕ್ಷ್ಮಾಣು ಜೀವಿಗಳು ಕಿಣ್ವಗಳ ಸಹಾಯಗಳಿಂದ ಆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹಿಡಿದಿಟ್ಟುಕೊಂಡು ಬೇರುಗಳ ಮುಖಾಂತರ ಆ ಬೆಳೆಗಳಿಗೆ ಒದಗಿಸಿಕೊಡ್ತದೆ. ಇದಕ್ಕೆ ನಾವು ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ, ಸಾರಜನಕ ಸ್ಥಿರೀಕರಣ ಎಂದು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ಸಾರಜನಕ ಸ್ಥಿರೀಕರಣ ಮಾಡುವಂತಹ ಜೈವಿಕ ಗೊಬ್ಬರಗಳು ಯಾವಪ್ಪ ಅಂದರೆ, ರೈಜೋಬಿಯಂ ಜೈವಿಕ ಗೊಬ್ಬರ. ಈ ರೈಜೋಬಿಯಂ ಜೈವಿಕ ಗೊಬ್ಬರಕ್ಕೂ ಒಂದು ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿದಂತಾಗಿದೆ, ಒಂದು ಏಕಾಣುಜೀವಿ ಆಗಿದೆ. ಈ ರೈಜೋಬಿಯಂ ಜೈವಿಕ ಗೊಬ್ಬರ ಸೂಕ್ಷ್ಮಾಣುಜೀವಿ ಏನ್ ಮಾಡುತ್ತಪ್ಪ ಅಂದ್ರೆ, ರೈಜೋಬಿಯಂ ಸೂಕ್ಷ್ಮಾಣುಜೀವಿಗಳು ಇರುವಂತಹ ಗೊಬ್ಬರವನ್ನು, ಈಗ ಎಕ್ಸಾಂಪಲ್ ಸೋಯಾಬೀನ್ ಕ್ರಾಪಿಗೆ ಹಾಕಿದ್ರೆ, ಅಂದ್ರೆ ಸೋಯಾಬೀನ್ ಬೆಳೆಗೆ ಹಾಕಿದಾಗ ಅದು ತನ್ನ ಬೇರುಗಳಲ್ಲಿ ಗಂಟುಗಳನ್ನು ಮಾಡಿ, ಗಂಟುಗಳು ವಾತಾವರಣದಲ್ಲಿ ಸಿರುವಂತಹ ಸಾರಜನಕವನ್ನು ಹಿಡಿದಿಟ್ಟುಕೊಂಡು ನಂತರ ಅದು ಬೆಳೆಗಳಿಗೆ ಸೂಕ್ತ ಪ್ರಮಾಣದಲ್ಲಿ ಒದಗಿಸಿ ಕೊಡುತ್ತೆ. ಅದಕ್ಕೆ ನಾವು ರೈಜೋಬಿಯಂ ಕರೆಯಿಸುವಂತಹ ಜೈವಿಕ ಗೊಬ್ಬರಗಳು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಈ ರೈಜೋಬಿಯಂ ಗೊಬ್ಬರ ಸೂಕ್ಷ್ಮಾಣುಜೀವಿಗಳು ಏನು ಉಪಯೋಗ ಏನಂದ್ರೆ, ಇವು ಸುಮಾರು 60% ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ ಅಂತ ಏನು ಕರಿತೀವಿ, ಅದರಲ್ಲಿ 50% ಸಾರಜನಕದ ಪ್ರಮಾಣವನ್ನು ನೀವು ಕಡಿಮೆ ಕೊಟ್ಟು, ಮತ್ತು ಇಳುವರಿ ಕೂಡ ಸುಮಾರು 10-12% ಇಳುವರಿ ಕೂಡ ಬೆಳೆಗಳಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ರೈಜೋಬಿಯಂ ಗೊಬ್ಬರವನ್ನು, ಇದನ್ನ ನಾವು ಜೈವಿಕ ಗೊಬ್ಬರವನ್ನು ದ್ವಿದಳ ಧಾನ್ಯಗಳಿಗೆ ಮಾತ್ರ ಉಪಯೋಗಿಸುತ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ದ್ವಿದಳ ಧಾನ್ಯಗಳು ಅಂದ್ರೆ ಅಲಸಂದೆ ಆಗ್ಬೋದು, ಮತ್ತೆ ತೊಗರಿ ಆಗ್ಬೋದು, ಕಡಲೆ ಆಗ್ಬೋದು, ಇಂಥ ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ನಾವು ಈ ರೈಜೋಬಿಯಂ ಗೊಬ್ಬರವನ್ನ ಉಪಯೋಗಿಸ್ತೇವೆ. ಅದಾದ ನಂತರ ಈ ಗೊಬ್ಬರವನ್ನು ಒಂದು ಮಣ್ಣಿನ ರೂಪದಲ್ಲಿ ಕೊಡಬೇಕು, ಇನ್ನೊಂದು ಅಂದ್ರೆ ಬೀಜೋಪಚಾರ ಮಾಡುವಂತರ, ಏನು ನಾವು ಏನು ಸೀ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ, ಬೀಜೋಪಚಾರ ಮುಖಾಂತರ ನಾವು ಈ ರೈಜೋಬಿಯಂ ಗೊಬ್ಬರವನ್ನು ಸೂಕ್ತ ಬೆಳೆಗಳಿಗೆ, ಅಂದ್ರೆ ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಕೊಟ್ಟಿದ್ದಾದಲ್ಲಿ ಇಳುವರಿಯನ್ನು ಜಾಸ್ತಿಯನ್ನು ನೋಡಬಹುದು. ಮತ್ತು ಇದು ಕಡಿಮೆ ವೆಚ್ಚದಲ್ಲಿ ತಯಾರಿಸಿದಂತಹ ಸೂಕ್ಷ್ಮಾಣು ಜೀವಿಗಳು ಇರುವಂತಹ ಜೈವಿಕ ಗೊಬ್ಬರಗಳಾಗಿರುತ್ತವೆ. ರಾಸಾಯನಿಕ ಗೊಬ್ಬರಗಳಿಗೆ ನೀವು ಹೋದ್ರೆ ಯಥೇಚ್ಛವಾಗಿ ನೀವು ಹಣವನ್ನ ಹಾಕಬೇಕಾಗ್ತದೆ. ಸೊ ಈ ಜೈವಿಕ ಗೊಬ್ಬರಗಳು ಅತಿ ಕಡಿಮೆ ವೆಚ್ಚದಲ್ಲಿ, ಅಂದ್ರೆ ಕಡಿಮೆ ದುಡ್ಡಲ್ಲಿ ನೀವು ತಗೊಂಡು ಬೆಳೆಗಳಿಗೆ ಉಪಯೋಗಿಸಬೇಕಾಗ್ತದೆ. ನಿಮಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ನಂಬರ್ ಕೂಡ ನೀವು ತೆಗೆದುಕೊಳ್ಳಬಹುದು, 9986581701. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅಸಕ ಅಸಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಏನೆಲ್ಲ ಸೇವೆಗಳವೆ? ಗರ್ಭಿಣಿಯರಿಂದ ಹದಿಹರೆಯದ ಮಕ್ಕಳವರೆಗೂ ಎಲ್ಲಾ ಆರೋಗ್ಯ ಸೇವೆಗಳಿವೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರೋ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತೆ. ಆಮೇಲೆ ಕುಟುಂಬ ಕಲ್ಯಾಣ ಯೋಜನೆ, ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆ, ಆಮೇಲೆ ತುರ್ತು ವೈದ್ಯಕೀಯ ಸೇವೆಗಳು ಕೂಡ ಸಿಗುತ್ತೆ. ಇಷ್ಟೆಲ್ಲ ಒಂದೇ ಕಡೆ ಸಿಗ್ತಾವ ಅಂದ್ರೆ ಹಣನು ಹೆಚ್ಚಿಗಿರ್ಬೇಕು? ಇಲ್ಲ, ಈ ಎಲ್ಲಾ ಸೇವೆಗಳು ಸಂಪೂರ್ಣ ಉಚಿತ. ಹೌದಾ? ಈ ಒಳ್ಳೆ ಸುದ್ದಿ ಎಲ್ರಿಗೂ ತಿಳಿಸ್ಬೇಕು. ಬರ್ತೀನಿ ಅಸಕ, ಬರ್ತೀನಿ. ರಾಜ್ಯದಲ್ಲಿ ಒಟ್ಟು 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅವ್ವಾ, ಪಾಪ ಬೆನ್ನಕ್ಕೆ ಸಣ್ಣ ಸಣ್ಣ ಕೆಂಪುಳ್ಳ ಬಂದೈತೆ. ಮಗಿಗೆ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗೆ ಹೋಗಿ ಪೂಜೆ ಮಾಡ್ಸವ್ ನಡಿ. ಎಲ್ಲಿಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗೆ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ ಮಗುಗೆ ದಡರ ರುಬೆಲ್ಲ ಲಸಿಕೆ ಹಾಕ್ಸಿದ್ಯೇನವ? ಅಲ್ಲಿಗೆ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತು ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ಕೆ ತಪ್ಪದೆ ದಡರ ರುಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪು ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರುಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ ಜೋಪಾನ. ನನ್ ಮಾತ್ ನೆನ್ಪಿಟ್ಕೊಳವಾ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ. ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ. ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಚೆಂಡು ಹೂವು ಹಾಗೂ ತರಕಾರಿ ಕೃಷಿಯ ಅನುಭವಗಳು. ಈ ವಿಷಯವಾಗಿ ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕ ಟಿ ಅಣ್ಣಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕರಾದಂತಹ ಟಿ ಅಣ್ಣಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಚೆಂಡು ಹೂವಿನ ಬೆಳೆಯನ್ನ ಮತ್ತು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಣ್ಣಪ್ಪ ಅವರೇ. ನಮಸ್ಕಾರ ಸರ್. ಅಣ್ಣಪ್ಪ ಅವರೇ, ಹೇಳಿ, ಈ ಒಂದು ಹೂವಿನ ಕೃಷಿ ಹಾಗೂ ತರಕಾರಿನ ಕೃಷಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ನಾವು ಈಗ 8 ವರ್ಷಕ್ಕೆ ಮಾಡ್ತಾ ಇದ್ವಿ. ಈಗ ಮೊದಲೆಲ್ಲ ಏನ್ ಬೆಳೀತಾ ಇದ್ರ ಈ ಒಂದು ತರಕಾರಿ ಮತ್ತು ಹೂವನ್ನ ಬೆಳೆದಕ್ಕಿಂತ ಮುಂಚಿತವಾಗಿ? ಮೊದ್ಲೆಲ್ಲ ಬೋರ್ ಇರಲಿಲ್ಲ, ಮೊದ್ಲೆಲ್ಲ ಇದು ರಾಗಿ ಜೋಳ ಬೆಳೀತಿದ್ವಿ. ಇವಾಗ ಬೋರ್ ಕೊರ್ಸ್ಕೊಂಡು ಎಲ್ಲ ತರಕಾರಿ ಹೂವು ಬೆಳೀತಾ ಇದ್ವಿ. ಈಗ ಇತ್ತೀಚೆಗೆ ನೀರಾವರಿ ಮಾಡಿದೀವಿ ಅಂತ ಹೇಳಿದ್ರ, ಯಾಕನಿಸ್ತು ನಿಮ್ಗೆ ನೀರಾವರಿ ಮಾಡ್ಕೊಳ್ಬೇಕು ಅಂತ? ಈಗ ಎಲ್ಲ ಕಡೆ ನೀರಾವರಿ ಇರೋದ್ರಿಂದ ನಾವು ನೀರಾವರಿ ಮಾಡ್ಕೋಬೇಕು, ನಾವು ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡ್ವಿ ಸರ್. ಈಗ ಕೃಷಿಗೆ ಬರೋದಕ್ಕಿಂತ ಮುಂಚಿತವಾಗಿ ಈಗ ಬಾಲ್ಯದಲ್ಲಿ ಈಗ ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ಒಂದು 9th class ಓದಿದ್ವಿ ಸರ್. ಯಾಕೆ ನಿಮ್ಗೆ ಓದಕ್ಕಾಗ್ಲಿಲ್ಲ ಅವತ್ತಿನ ಸಂದರ್ಭದಲ್ಲಿ? ಸರ್, ಅವತ್ತಿನ ಸಂದರ್ಭದಲ್ಲಿ ಆಗ್ಲಿಲ್ಲ, ಮನೆ ಪರಿಸ್ಥಿತಿ ಇದಾದ್ರಿಂದ ಇವಾಗ ನಾವು ಬಂದು ನೀರಾವರಿ ಮಾಡ್ಕೊಂಡು ಇದನ್ನ ಮಾಡ್ತಾ ಇದೀವಿ, ತರಕಾರಿ ಬೆಳೀತಾ ಇದ್ವಿ. ಈಗ ನಿಮ್ ತಂದೆಯವ್ರ ಕಾಲದಲ್ಲಿ ಹೆಚ್ಚಾಗಿ ಏನೇನ್ ಬೆಳೀತಾ ಇದ್ರು? ರಾಗಿ ಜೋಳ, ಅಷ್ಟು ಬಿಟ್ಟರೆ ಏನು ಇಲ್ಲ ಸರ್. ಈಗ ಈಗಲೂ ಸಹ ನೀವು ರಾಗಿ ಜೋಳ ಇಂಥವನ್ನ ಬೆಳೆಯಲ್ವಾ? ಅದನ್ನು ರಾಗಿ ಜೋಳನ ಬೆಳಿತೀವಿ, ಅಡಿಕೆ ತೆಂಗು ಎಲ್ಲ ಬೆಳಿತೀವಿ ಸರ್. ಈಗ ಒಟ್ಟಾರೆ ನಿಮ್ದು ಎಷ್ಟೆಕರೆ ಕೃಷಿ ಭೂಮಿ ಇದೆ? 3 ಎಕರೆ. ಈಗ 3 ಎಕರೆಯಲ್ಲಿ ಎಷ್ಟೆಕರೆ ಅಡಿಕೆ ಹಾಕಿದ್ರ, ಎಷ್ಟೆಕರೆ ಈ ಹೂವಿನ ಬೆಳೆ ಮತ್ತು ಈ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ರ? ಅಡಿಕೆ 2 ಎಕರೆ ಐತೆ, ತೆಂಗು 1 ಎಕರೆ, ಅದರಲ್ಲೇ ಹೂವು ತರಕಾರಿ ಬೆಳೀತಾ ಇದ್ವಿ. ಅಂದ್ರೆ ತೆಂಗು ಮತ್ತು ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಈ ತರಕಾರಿ ಮತ್ತು ಹೂವನ್ನ ಬೆಳೀತಾ ಇದ್ರ? ತರಕಾರಿ ಹೂವನ್ನು ಬೆಳೀತಾ ಇದ್ವಿ ಅದರಲ್ಲೇ. ಈಗ ಅಡಿಕೆ ಅಂತಂದ್ರೆ ಎಷ್ಟು ವರ್ಷ ಆಯ್ತಾ ಇಕ್ ನೀವು? ಇವಾಗ ಫಸ್ಲಿ ಬಂದಿದ 5-6 ವರ್ಷ. ಈಗ 5 ವರ್ಷದ ಹಿಂದೆ ಸಸಿಗಳನ್ನ ಎಲ್ಲಿಂದ ತಂದು ನಾಟಿ ಮಾಡಿದ್ರ, ಯಾವ ರೀತಿ ಹಂತ ಹಂತವಾಗಿ ಅಡಿಕೆ ಕೃಷಿಯಲ್ಲಿ ಕೃಷಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬೆಳೆಸ್ಕೊಂತ ಬಂದ್ರೆ ಅಡಿಕೆಯನ್ನ? ನಾವೇ ಬೀಜ ತಂದ್ವಿ, ಹಾಕಿದ್ವಿ, ಸಸಿ ಮಾಡಿ ಹಾಕ್ಬಿಟ್ಟು ಈಗ ಫಸ್ಲಿಗೆ ಬಂದಿದೆ. ಈಗ ತೆಂಗು ಅಂದ್ರೆ ಅದನ್ನೇ ಸಪರೇಟ್ ಹಾಕಿದ್ರೆ ಏನು ಸುತ್ತಲೂ ಬೌಂಡ್ರಿಗೆ ಹಾಕಿದ್ರೆ? ಸಪರೇಟ್ ಇದೆ, ಸುತ್ತಲೂ ಬೌಂಡ್ರಿಗೆ ಇದೆ ಸರ್. 1 ಎಕರೆ ಬರೀ ತೆಂಗನ್ನೇ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ? ಅದು ನಮ್ಮ ಅಪ್ಪಾರ್ ಮಾಡಿದ್ದು ಸರ್, ಬಾಳೆ ತೋಟ, ಹಂಗಾಗಿ ಅದು ಸಪರೇಟ್ ಇದೆ ಸರ್. ನಾವು ಮಾಡಿರೋದು ಅಡಿಕೆ ತೋಟ, ಸಪರೇಟ್ ಇದೆ. ಈಗೆಲ್ಲ ನೀವೇ ಗೋಡ್ ತಂದು ಸಸಿ ಮಾಡ್ಕೊಂಡಿವಿ ಅಂತ ಹೇಳಿದ್ರ, ಯಾವ ರೀತಿ ಮಾಡ್ಕೊಂಡ್ರೆ, ಎಲ್ಲಿಂದ ಗೋಡ್ ತಂದ್ರೆ, ಎಂತ ಗೋಡ್ ತಂದ್ರೆ? ಅಡಿಕೆ ಗೋಟು ಇಲ್ಲೇ ನಮ್ಮ ನಾಡ ಒಳಗೆ ಲೋಕಲ್ ಆಗಿ ತಂದು ಒಳ್ಳೆ ಮಣ್ಣು ತಂದು ಅದನ್ನ ಪ್ಯಾಕೆಟ್ ಮಾಡಿ ಸಸಿ ಮಾಡಿ 6-5 ಗಿಡ ಮಾಡಿ ಹಾಕಿದ್ವಿ. ಈಗೆಲ್ಲ ಈಗ ಗೋಡ್ ತಂದು ನಾವು ಈ ತರ ಸಸಿ ಮಾಡ್ಕೊಂಡು ಹಾಕೋದು ಉತ್ತಮ ಅಂತ ಹೇಳ್ತಾರೆ, ಅಥವಾ ನೇರವಾಗಿ ಎಲ್ಲಾದ್ರೂ ಸಾಕಿರ್ತಾರೆ ನರ್ಸರಿಗಳಲ್ಲಿ, ಅಂತ ಹತ್ರ ಸಸಿ ತಂದು ನಾಟಿ ಮಾಡೋದು ಉತ್ತಮ ಅಂತ ಹೇಳಿಲ್ಲ? ನಾವೇ ಗೋಡ್ ತಂದು ದೊಡ್ಡ ಹಳೆ ಮರದಳವ ಗೋಡ್ ತಂದು ನಾವೇ ಹಾಕೊಂಡು 6-5 ಅದೇ ಅನುಕೂಲ. ಅಂದ್ರೆ ತುಂಬಾ ಹಳೆ ಮರ ಅಂತಂದ್ರೆ ಎಷ್ಟು ವರ್ಷ ಆಗಿರ್ಬೇಕು ಮರಗಳಿಗೆ? ಒಂದು 40 ವರ್ಷ ಆಗಿರ್ಬೇಕು. ಯಾಕೆ ಹಳೆ ಮರದ ಗೋಟನ್ನ ಯಾಕೆ ಬಳಸ್ಬೇಕು ಅಂತ ಹೇಳ್ತೀರಾ? ಅದ್ರ ಫಸಲು ಚೆನ್ನಾಗಿ ಬರುತ್ತೆ. ಈ ಬೇರೆ ನರ್ಸರಿ ಅಲ್ಲಿ ಇಲ್ಲಿ ಅದ್ರ ನಮಗೆ ಗೊತ್ತಿರಲ್ಲ, ಫಸಲು ಬರಲ್ಲ ಜಾಸ್ತಿ, ಹಂಗಾಗಿ ನಾವು ತರಲ್ಲ. ಈಗ ಅಡಿಕೆ ದಾಯ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ ಅವತ್ತಿನ ಸಂದರ್ಭದಲ್ಲಿ? ಹಿಂಗು 8 ಅಡಿ ಹಿಂಗು 8 ಅಡಿ ಹಾಕಿ ನಾವು ಮಾಡಿದ್ವಿ. ಈಗ ಪ್ರಾರಂಭದಲ್ಲೆಲ್ಲ ಡ್ರಿಪ್ ಮಾಡಿದ್ರೆ ಅವತ್ತಿನ ಸಂದರ್ಭ? ಪ್ರಾರಂಭದಾಗ ಎಲ್ಲ ಡ್ರಿಪ್ ಮಾಡಿ ಸಸಿ ಇಟ್ಟಿದ್ದು, ಡ್ರಿಪ್ ಮಾಡಿದ್ರೆ ಸಸಿ ಇಡಕ್ ಬರಲ್ಲ. ಈಗೆಲ್ಲ ನಾಟಿ ಮಾಡಿದ್ರಲ್ಲ ಅಡಿಕೆ ಸಸಿ, ಪ್ರಾರಂಭದ ವರ್ಷದಿಂದಲೂ ಸಹ ಈ ಒಂದು ಚೆಂಡು ಹೂವು ತರಕಾರಿ ಬೆಳಕಂತ ಬಂದ್ರೆ? ಅವಾಗಲಿಂದ ಚೆಂಡು ಹೂವು ತರಕಾರಿ ನಾವು ಎಲ್ಲ ಬೆಳಕಂದೇ ಸರ್ ಬಂದಿರೋದು. ಈಗ ಚೆಂಡುವಿನ ಕೃಷಿ ಬಗ್ಗೆ ಈಗ ಮಾತಾಡ್ಬೇಕಂತಂದ್ರೆ, ಈಗ ಚೆಂಡು ಹೂವನ್ನ ನೀವೇ ಓನ್ ಆಗಿ ಬೆಳಿತೀರ ಅಥವಾ ಯಾವ್ದಾದ್ರು ಒಪ್ಪಂದದ ಕೃಷಿ ಮಾಡಿಕೊಂಡಿದ್ರ ಕಂಪನಿ ಮೂಲಕ? ನಾವೇ ಓನ್ ಆಗಿ ಬೆಳೆದು ನಾವೇ ಬೀಜ ತಂದು ನಾವೇ ನರ್ಸರಿಯಾಗಿ ಬೀಜ ಬಿಡಿಸಿ ಕ್ವಾಲಿಟಿ ಬೀಜ ನಾವೇ ಹಾಕಿ ಬೆಳಿತೀವಿ. ಹಬ್ಬ ಹರಿದಿನಗಳಿಗೆ ನಾವು ಇದು ಮಾಡ್ತೀವಿ. ಈಗ ನರ್ಸರಿಯಿಂದ ಯಾವುದೇ ರೀತಿಯಾದಂತ ಚೆಂಡುವಿನ ಸಸಿ ತಂದು ನಾಟಿ ಮಾಡಲ್ಲ ಅಂತ ಹೇಳಿದ್ರ, ಈಗ ಚೆಂಡುವಿನ ಬೀಜ ಬೇರೆ ಕಡೆ ಅಂದ್ರೆ ಮಾರ್ಕೆಟ್ ನಲ್ಲಿ ತರ್ತೀರ ನೀವು? ಮಾರ್ಕೆಟ್ ಇಂದ ಬೀಜ ತರ್ತೀವಿ, ಒಳ್ಳೆ ಕ್ವಾಲಿಟಿ ಬೀಜ ನೋಡಿಬಿಟ್ಟು ಮಾರ್ಕೆಟ್ ಇಂದ ತಂದು ನಾವೇ ಸಸಿ ಮಾಡಿ ಅದನ್ನ ನಾಟಿ ಮಾಡೋದು. ಈಗ ಯಾವ ತಳಿ ಬೀಜ ತಂದು ಹಾಕ್ತಾ ಇದ್ರ ನೀವು? ನಾವು ಈಗ ಸಿರಿ ಅಂತ ಬಂದಿದ್ದು, ಸಿರಿ ಅಂತ ಹೇಳ್ಬಿಟ್ಟು ಅದು ಒಳ್ಳೆ ಕ್ವಾಲಿಟಿ ಬೀಜ, ಕಲ್ಲಾರು ಹಳದಿ ಕಲ್ಲಾರು ಅದನ್ನೇ ತಂದು ಬಿಡೋದು ನಾವು. ಹಳದಿ ಕಲ್ಲಾರಾಗೆ ಅದೇ ಒಳ್ಳೆ ಕ್ವಾಲಿಟಿ, ಅದನ್ನೇ ತಂದು ನಾವು ಬೀಜ ಬಿಟ್ಟು ಸಸಿ ಮಾಡಿ ನಾವು ಹಾಕೋದು. ಈಗ ಸಸಿ ಮಡಿ ಅಂತಂದ್ರೆ ಯಾವ ರೀತಿ ಮಾಡಿಕೊಳ್ತೀರಿ, ಇದ್ರ ಬಗ್ಗೆ ಹೇಳಿ? ನಾವು ಕ್ರೇಟ್ ತಂದ್ಬಿಟ್ಟು ಅದಕ್ಕೆ ಗೊಬ್ಬರ ತಂದು ಹಾಕಿಬಿಟ್ಟು 25 ದಿನ ಸಾಕಿ ಅದನ್ನ ನಾವು ನಾಟಿ ಮಾಡ್ತೀವಿ. ಈಗ ಮೊದಲೆಲ್ಲ ಜಮೀನಲ್ಲಿ ಒಂದ್ ಕಡೆ ಒಂದ್ ಮಡಿ ಮಾಡಿಕೊಂಡು ಅಲ್ಲೆಲ್ಲ ಬೀಜ ಚೆಲ್ಲಿ ಸಸಿ ಮಡಿ ಮಾಡಿಕೊಳ್ತಾ ಇದ್ರು, ಈಗ ಆ ಪದ್ಧತಿ ಯಾಕೆ ನೀವು ಕೈ ಬಿಟ್ಟಿದ್ರ? ಹೈಬ್ರಿಡ್ ತಳಿ ಆದ್ರಿಂದ ಆತರ ಬರಲ್ಲ, ಈ ಆರ್ಡಿನರಿ ಆದ್ರೆ ಬರುತ್ತೆ ಮೊದಲು ಅಂತ, ಇದು ಬರಲ್ಲ ಆ ತರವ. ನಾವು ಕ್ರೇಟ್ ತಂದು ಒಂದೊಂದೇ ಬೀಜ ಬಿಟ್ಟು ಗೊಬ್ಬರ ಹಾಕಿ ಅದಕ್ಕೆ ಬೇಕಾದ ಔಷಧಿ ಹೊಡ್ಕೊಂಡು ಇಷ್ಟು ಟೈಮ್ ನೀರ್ ಬಿಟ್ಟು ಮಾತ್ರ ಅದು ಬರುತ್ತೆ. ಎಷ್ಟು ದಿನಕ್ಕೆ ಬರುತ್ತೆ ಸಸಿ ನಾಟಿ ಮಾಡಕ್ಕೆ? ನಾಟಿ ಮಾಡಿದ 25 ದಿವಸಕ್ಕೆ ಭೂಮಿಗೆ ನಾಟಿ ಮಾಡಬೇಕು. ಈಗ ಭೂಮಿಗೆ ನಾಟಿ ಮಾಡಕ್ಕೆ ಗಿಡಗಳೆಲ್ಲ ಸಿದ್ಧತೆ ಆಗಿರುತ್ತೆ ನಿಮ್ಮ ಮಡಿಯಲ್ಲಿ, ಈಗ ಅವಾಗ ನೀವು ಭೂಮಿಯನ್ನ ಯಾವ ರೀತಿ ತಯಾರು ಮಾಡಿಕೊಳ್ತೀರ? ಭೂಮಿ ಎಲ್ಲ ಕ್ಲೀನ್ ಆಗಿ ಎಲ್ಲ ತಯಾರು ಮಾಡ್ಕೋಬೇಕು, ಬೇಸಾಯ ಮಾಡ್ಕೋಬೇಕು, ಕ್ಲೀನ್ ಆಗಿ ಎಲ್ಲ ಗೊಬ್ಬರ ಹಾಕೊಂಡ್ಬಿಟ್ಟು ಡ್ರಿಪ್ ಬೆಳ್ಕೊಂಡು ನೀರ್ ಬಿಟ್ಕೊಂಡು ನಾಟಿ ಮಾಡಬೇಕು. ಈಗೆಲ್ಲ ಸಾಲು ಅಂತಂದ್ರೆ ಏನು ಬೇಸಾಯದಲ್ಲಿ ಹೊಡಿತೀರ, ಯಾವ ರೀತಿ? ಎತ್ತನೆಯಾಗಿ ಸಾಲು ಹೊಡೆದ್ಬಿಟ್ಟು ಅದಕ್ಕೆ ಗೊಬ್ಬರ ಬೇಕಾದ ದನಿ ಗೊಬ್ಬರ ಹಾಕಿ ಗೌರ್ಮೆಂಟ್ ಗೊಬ್ಬರ ಹಾಕಿ ಅದನ್ನೆಲ್ಲ ಮುಚ್ಚಿ ಆಮೇಲೆ ನೀರ್ ಬಿಟ್ಟು ಸಸಿ ನೆಡಬೇಕು. ಸಸಿ ನೆಟ್ಟ ಮೇಲೆ ಒಂದು ವಾರ ಆದ್ಮೇಲೆ ಔಷಧಿ ಹೊಡ್ಕಂತ ಇರ್ಬೇಕು, ಔಷಧಿ ಗೊಬ್ಬರ, ಔಷಧಿ ಗೊಬ್ಬರ ಹೊಡ್ಕಂತಿದ್ರೆ 45 ದಿವಸಕ್ಕೆ ಅದು ಹೂವು ಕೊಯ್ಬೋದು. ಈಗ ಗೌರ್ಮೆಂಟ್ ಗೊಬ್ಬರ ಅಂದ್ರೆ ಪ್ರಾರಂಭದಲ್ಲಿ ಯಾವ ಗೊಬ್ಬರ ಕೊಡ್ತೀರಿ? ಬಿತ್ತಬೇಕಾದ್ರೆ ಅದು DAP ಗೊಬ್ಬರ ಕೊಡ್ತೀವಿ, ಆಮೇಲೆ 10x26 ಇವೆರಡೇ ಸರ್ ಚೆಂಡುವಿ ಕೊಡೋದು. ಚೆಂಡುವಿನ ಸಸಿ ನಾಟಿ ಮಾಡಬೇಕಾದ್ರೆ ಅಂದ್ರೆ ಅಂತರ ಎಷ್ಟು ಮಾಡ್ತೀರಾ ನೀವು? ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡ್ತೀರಾ? ಸಸಿಯಿಂದ ಸಸಿಗೆ ಎಷ್ಟು ಅಂತರ ಮಾಡ್ತೀರಾ? ಸಸಿಯಿಂದ ಸಸಿಗೆ 1.5 ಅಡಿ, ಸಾಲಿಂದ ಸಾಲಿಗೆ 3 ಅಡಿ. ಆ ತಂತ್ರವಾಗಿ ನಾಟಿ ಮಾಡಿದ್ರೆ ಬರೋದು, ಅದು ಇಲ್ಲಾಂದ್ರೆ ಬರಲ್ಲ. ಈಗ 1 ಎಕರೆ ನಾವು ಸಸಿ ನಾಟಿ ಮಾಡ್ಬೇಕಂತಂದ್ರೆ ಚೆಂಡುವಿನ ಸಸಿ ಎಷ್ಟು ಸಸಿಗಳನ್ನ ನಾವು ನಾಟಿ ಮಾಡ್ಬೇಕು ಅಂತ ಹೇಳ್ತೀವಿ? 1 ಎಕರೆಗೆ 6,000 ಚೆಂಡುವಿನ ಸಸಿ ಮಾಡ್ಬೇಕು. ಈಗ ಸಾಮಾನ್ಯವಾಗಿ ನಿಮ್ಮ ಒಂದು ಅನುಭವದ ಪ್ರಕಾರ ಮಳೆಗಾಲದಲ್ಲಿ ಆದ್ರೆ ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ಮಳೆಗಾಲದಲ್ಲಿ ಆಗಸ್ಟ್ ತಿಂಗಳಿಗೆ ಮಾಡಿದ್ರೆ ದಸರಾಕ್ಕೆ ಕರೆಕ್ಟ್ ನಮಗೆ ಒಳ್ಳೆ ಉತ್ತಮವಾದ ರೇಟಿಗೆ ಬರುತ್ತೆ. ಈಗ ಮಳೆಗಾಲದಲ್ಲಿ ಅಷ್ಟೇ ಬೆಳೆಯದು ನೀವು? ಮಳೆಗಾಲದಾಗೂ ಬೆಳಿತೀವಿ, ಬೇಸಿಗೆಗೂ ಬೆಳಿತೀವಿ. ಎನಿ ಟೈಮು ನಾವು ಬೇಸಿಗೆಗೆ 2 ತಿಂಗಳು ಮಾತ್ರ ಗ್ಯಾಪ್ ಕೊಡ್ತೀವಿ, ಈಗಿನಿಂದ ಮಾರ್ಚ್ ತನಕ ಗ್ಯಾಪ್, ಏಪ್ರಿಲ್ ಇಂದ ಮಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಈಗ ಹೆಚ್ಚಾಗಿ ಈ ಒಂದು ಚೆಂಡುವಿನ ಬೆಳೆಯಲ್ಲಿ ಇಳುವರಿ ಕಾಣೋದು ನೀವು ಏನು ಮಳೆಗಾಲದ ಬೆಳೆಗೆ ಕಾಣ್ತಾ ಇದ್ರೆ ಅಥವಾ ಬೇಸಿಗೆ ಕಾಲದ ಬೆಳೆಯಲ್ಲಿ ಕಾಣ್ತಾ ಇದ್ರೆ? ಮಳೆಗಾಲದ ಬೆಳೆ ಉತ್ತಮವಾಗಿ ಕಾಣ್ತೀವಿ, ಇಳುವರಿ ಚೆನ್ನಾಗಿ. ಯಾಕೆ ಬರುತ್ತೆ ಮಳೆಗಾಲದ ಬೆಳೆ ಹೆಚ್ಚಾಗಿ? ಮಳೆ ಚೆನ್ನಾಗಿ, ವಾತಾವರಣ ಚೆನ್ನಾಗಿರುತ್ತಲ್ಲ, ಹಂಗಾಗಿ ಮಳೆ ವಾತಾವರಣಕ್ಕೆ ಬರುತ್ತೆ. ಒಟ್ಟಾರೆ ನೀವು ಒಳ್ಳೆ ಸೀಸನ್, ನಿಮಗೆ ಯಾವ ಸೀಸನ್ ಅಲ್ಲಿ ನಾವು ಬೆಳೆದ್ರೆ ಏನ್ ರೇಟ್ ಸಿಗುತ್ತೆ, ಹಬ್ಬ ದಿನಗಳು ಯಾವ ಜಾಸ್ತಿ ಇರ್ತವೆ ಆ ಟೈಮಿಗೆ ಬರಂಗ ಹಾಕೊಳ್ತೀರಾ ನೀವು? ಆ ಟೈಮ್ಗೆ ಹಾಕೋದ್ ನಾವು ಚೆಂಡು. ಈಗ ಒಳ್ಳೆಯ ಒಂದು ಉತ್ಕೃಷ್ಟವಾದ ಇಳುವರಿ ಬರಬೇಕು ಅಂತಂದ್ರೆ ಈ ಚೆಂಡು ಹೂವು ಅಂದ್ರೆ ನಾಟಿ ಮಾಡಿದ್ಮೇಲೆ ಹಂತ ಹಂತವಾಗಿ ಏನೆಲ್ಲ ಒಂದು ಗೊಬ್ಬರಗಳನ್ನ ಕೊಡ್ಕಂತ ಏನೆಲ್ಲ ಒಂದು ಕೃಷಿ ವಿಧಾನಗಳನ್ನ ಅನುಸರಿಸ್ತೀರ? ಅದೇ ಗೊಬ್ಬರ DAP 10x26, ಆಮೇಲೆ ಒಂದು 15x15 ಅಂತ ಬರ್ತೀವಿ, 3 ಗೊಬ್ಬರ ಹಾಕೊಂಡು ಒಂದು ಒಳ್ಳೊಳ್ಳೆ ಔಷಧಿ ಬರುತ್ತೆ, ಒಂದು 4-5 ಔಷಧಿ ಹೊಡ್ಕಂತ ಬಂದ್ರೆ ಚೆನ್ನಾಗೆ ಇಳುವರಿ ಬರುತ್ತೆ. ಈಗ ಔಷಧಿ ಯಾಕೆ ಹೊಡಿಬೇಕಾಗುತ್ತೆ? ಈಗ ರೋಗ ಇದ್ರೆ ಅಷ್ಟೇ ಹೊಡಿಬೇಕು? ಹುಳ ಇರುತ್ತೆ, ರೋಗ ಇರುತ್ತೆ, ಅದನ್ನ ಕೇಳಿಬಿಟ್ಟು ನಾವು ಅಂಗಡಿಯಲ್ಲಿ ತಂದು ಹೊಡಿತೀವಿ. ಈಗ ಸಾಮಾನ್ಯವಾಗಿ ಚೆಂಡುವಿಗೆ ಬರಂತ ರೋಗ ಅಂತ ಯಾವ್ಯಾವ ರೋಗ ಬರುತ್ತವೆ ಅಂತ ಹೇಳಿ? ಅದು ಒಂದೇ ರೋಗ, ಚುಕ್ಕಿ ರೋಗ ಅಂತ ಒಂದು ಬರುತ್ತೆ, ಅದೊಂದು ರೋಗಕ್ಕೆ ಒಂದು ಔಷಧಿ ಹೊಡೆದು ಕಂಟ್ರೋಲ್ ಆಗುತ್ತೆ. ಅಂದ್ರೆ ಗಿಡದ ಎಲೆ ಮೇಲೆ ಬರುತ್ತಾ ಅಥವಾ ಹೂವಿನ ಮೇಲೆ ಬರುತ್ತಾ? ಎಲೆ ಮೇಲೆ ಬರಲ್ಲ, ಹೂವಿನ ಮೇಲೆ ಬರುತ್ತೆ. ಆಮೇಲೆ ಒಂದು ಬೆಂಕಿ ರೋಗ ಅಂತ ಬರುತ್ತೆ, ಅದಕ್ಕೊಂದು ಔಷಧಿ ಐತೆ, ಅದಕ್ಕೊಂದು ಔಷಧಿ ಹೊಡೆದು ಬಿಟ್ಟು ಅದು ಸ್ಟಾಪ್ ಆಗುತ್ತೆ. ಈಗ ನೀವು ಈ ರೋಗನ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಏನು ಈ ಒಂದು ಚೆಂಡುವಿನ ಒಂದು ಬೆಳೆ ಮೇಲೆ ಪರಿಣಾಮ ಬೀರುತ್ತೆ? ಔಷಧಿ ಹೊಡಿಲಿದ್ರೆ ಬೆಳೆನೇ ಬರಲ್ಲ, ಇಳುವರಿನೂ ಬರಲ್ಲ, ಕಮ್ಮಿ ಇಳುವರಿ, ಹಂಗಾಗಿ ನಾವು ಔಷಧಿ ಹೊಡಿಲೇಬೇಕು. ಸಣ್ಣ ಸಸಿ ಇದ್ದಾಗ ಏನ್ ನಿಮ್ಗೆ ಹೆಚ್ಚು ರೋಗ ರುಜಿನ ಬರಲ್ಲ? ಇಲ್ಲ, ಒಂದ 15 ದಿವಸದಂಗ ಯಾವ ರೋಗನು ಬರಲ್ಲ, ಏನು ಇಲ್ಲ. ಒಂದ್ ಹೂವು ಆದ್ಮೇಲೆ ಒಂದ್ ಸ್ವಲ್ಪ ರೋಗ ಕಾಣಿಸ್ಕೊಂಡಾಗ ಒಳ್ಳೊಳ್ಳೆ ಔಷಧಿ ಹೊಡೆದು ಬಿಟ್ರೆ ತಂದು ಯಾವ ರೋಗನು ಬರಲ್ಲ. ಈಗ ಚೆಂಡುವಿನ ಬೆಳೆಗೆ ರೋಗ ಬಂದಾಗ ಅಂದ್ರೆ ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಏನಾದ್ರೂ ಭೇಟಿ ಮಾಡಿ ಈ ತರ ರೋಗ ಬಂದಿದೆ ಸರ್ ನಮ್ಮ ಚೆಂಡುವಿನ ಬೆಳೆಯಲ್ಲಿ, ಇದಕ್ಕೇನು ನಾವು ಪರಿಹಾರ ಅಂದ್ರೆ ಯಾವ ಔಷಧಿಯನ್ನ ಸಿಂಪಡಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಅಲ್ಲಿ ವಿಚಾರಗಳನ್ನ ತಿಳ್ಕೊಳ್ತೀರಾ? ತಿಳ್ಕೊಂತೀವಿ, ತೋಟಗಾರಿಕಾ ಇಲಾಖೆ ಹೋಗಿ ನಮಗೆ ಬೇಕಾದಾರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರು ಬರ್ಕೊಡ್ತಾರೆ ಔಷಧಿ, ಅವ್ರು ಬರ್ಕೊಟ್ಟಾಗ ಅಂಗಡಿ ತಂದು ಹೊಡೆದ್ರೆ ಅದು ಕಮ್ಮಿ ಆಗುತ್ತೆ ಔಷಧಿ. ಈಗ ಸಸಿ ನಾಟಿ ಮಾಡಿದ ಮೇಲೆ ಅದರ ಬೆಳೆ ಒಳಗಡೆ ಕಳೆಗಳು ಜಾಸ್ತಿ ಬರ್ತವೆ, ಕಳೆ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಬ್ಯಾಸೆ ಹೊಡ್ಕೊಂತೀವಿ ಎತ್ತಿನಲ್ಲಿ, ಹಂಗಾಗ್ಬಿಟ್ಟು ನಾವು ಕಳೆ ಮಾಡಲ್ಲ. ಒಂದು ಸ್ವಲ್ಪ ಕಮ್ಮಿ ಇದ್ರೆ ಲೇಬರ್ನ ಕರ್ಕೊಂಡು ಹೋಗ್ಬಿಟ್ಟು ಕಳೆ ಎಲ್ಲ ತೆಗೆಸ್ತೀವಿ. ಈಗ ಬೇಸಾಯ ಅಂತಂದ್ರೆ ಏನೇನು ಮಾಡ್ತೀರಾ ಅದರೊಳಗಡೆ ಬೇಸಾಯನ? ಎರಡೇ ಕುಂಟೆ, ಹತ್ತು ಕುಂಟೆ ಅಂತ ಬರುತ್ತೆ, ಆಮೇಲೆ ಇನ್ನೊಂದು ದೊಡ್ಡ ಕುಂಟೆ ಬರುತ್ತೆ, ಬುಡ್ಡು ಕುಂಟೆ ಎಲ್ಲಾದ್ರೂ ಹೊಡ್ಕೊಂತೀವಿ. ಅಂದ್ರೆ ಈ ರೀತಿ ನೀವು ಬೇಸಾಯ ಮಾಡೋದ್ರಿಂದ ಸಾಕಷ್ಟು ನಿಮಗೆ ಕಳೆ ಕಡಿಮೆ ಆಗುತ್ತೆ. ಕಳೆ ಕಮ್ಮಿ ಆಗುತ್ತೆ, ಅದ್ರಾಗ ಏನು ಇರಲ್ಲ ಹುಲ್ಲು. ಲಾಸ್ಟ್ ನಾವು ಅದನ್ನ ಕ್ಲೋಸ್ ಮಾಡೋವರೆಗೂ ಹುಲ್ಲೇ ಇರಲ್ಲ, ಕ್ಲೀನಾಗಿ ಎಲ್ಲ ಹೊಡ್ಕೊಂತ ಇದ್ಬಿಟ್ರೆ ಗಿಡ ದೊಡ್ಡದಾಗುತ್ತಲ್ಲ, ಹುಲ್ಲು ಎಲ್ಲ ನುಸ್ತು ಹೋಗುತ್ತೆ. ಈಗ ಯಾವುದೇ ರೀತಿಯಾದಂತಹ ಒಂದು ಕಳೆನಾಶಕ ಸಿಂಪರಣೆ ಮಾಡಲ್ಲ ನೀವು? ಕಳೆನಾಶಕ ಟೋಟಲಿ ಅದನ್ನ ಟಚ್ ಇಲ್ಲ, ಕಳೆನಾಶಕ ಹೊಡೆದ್ರೆ ಬೆಳೆ ಬರಲ್ಲ, ಬೆಳೆ ಹಂಗೆ ಎಲ್ಲ ನುಸ್ತು ಹೋಗ್ಬಿಡುತ್ತೆ. ಈಗ ಸಾಮಾನ್ಯವಾಗಿ ಈ ಚೆಂಡಿನ ಬೆಳೆಗೆ ನೀರು ಅಂತಂದ್ರೆ ಯಾವ ರೀತಿ ಕೊಡ್ತೀರಿ? ಏನು ಆಯ್ ನೀರು ಬಿಡ್ತೀರಿ ಅಥವಾ ಏನಾದರೂ ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ? ಎಲ್ಲ ಡ್ರಿಪ್ನ ವ್ಯವಸ್ಥೆ, ಅದು ಅರ್ಧ ಗಂಟೆ ಅಷ್ಟೇ, ಚೆಂಡುವಿಗೆ ತರಕಾರಿಗೆ ಏನಾಯ್ತೋ ಅರ್ಧ ಗಂಟೆ ಅಷ್ಟೇ, ಗಂಟೆಗಟ್ಟಲೆ ಯಾವುದು ಕೊಡಬಾರ್ದು ನೀರು. ಡ್ರಿಪ್ನಲ್ಲಿ ಆದ್ರೆ ಒಳ್ಳೆ ಆಯ್ ನೀರೇನ ನಾವು ಕೊಡಲ್ಲ, ಅರ್ಧ ಗಂಟೆ ಕೊಟ್ಟರು ಸಾಕು. ಈಗೆಲ್ಲ ಅಡಿಕೆ ಒಳಗಡೆ ಹಾಕಿದ್ವಿ ಅಂತ ಹೇಳಿದ್ರ, ಅಂದ್ರೆ ಅದಕ್ಕೆ ಬೇರೆ ಡ್ರಿಪ್, ಇದಕ್ಕೆ ಬೇರೆ ಡ್ರಿಪ್ ಮಾಡಿದ್ರೆ ಇನ್ನೊಂದೇ ಡ್ರಿಪ್ ಮುಖಾಂತರ ಎಲ್ಲ ನೀರು ಹಾಯಿಸ್ತೀರ? ಇಲ್ಲ, ಅದಕ್ಕೆ ಅಡಿಕೆಗೆ ಬೇರೆ ಡ್ರಿಪ್, ತರಕಾರಿಗೆ ಬೇರೆ ಡ್ರಿಪ್, ಎಲ್ಲ ಸಪ್ರೇಟ್. ಈಗೆಲ್ಲ 5 ವರ್ಷ ಆಯ್ತು ಅಡಿಕೆ ನಾಟಿ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಅದ್ರೊಳಗಡೆ ಚೆಂಡು ಬೆಳೀತಾ ಇದ್ರಲ್ಲ, ನಿಮಗೆಲ್ಲ ಬೇಸಾಯ ಹೊಡಿಯಕ್ಕೆಲ್ಲ ನಿಮಗೆ ಅಲ್ಲಿ ಗಿಡ ಅಡ್ಡ ಬರಲ್ವ? ಇಲ್ಲ ಬರಲ್ಲ, ನಾವು ಒಂದೇ ಲೈನ್ ಮಾಡ್ಕೊಂಡು ಹೊಡಿತೀವಿ, ಒಂದೇ ಲೈನ್, ಏನು ಅಡ್ಡಾಗಲ್ಲ. ಒಂದು ರೀತಿ ನೀವು ದಾಯ ಮಾಡ್ಕೊಂಡು ನಾಟಿ ಮಾಡ್ತಾ ಇದ್ದೀವಿ, ಸೆಂಟ್ರಿಗೆ ಒಂದ್ ಸಾಲ ಹಾಕೊಂಡ್ಬಿಟ್ಟು ಹಂಗೆ ಆ ಕಡೆ ಗಿಡಕ್ಕೂ ಏನು ಆಗ್ಬಾರ್ದು, ಅಡಿಕೆಗೂ ಏನು ಆಗ್ಬಾರ್ದು, ಆ ಸಣ್ಣ ನಗದಾಗ್ಲಿ ಹಂಗೆ ಹೊಡಿತೀವಿ. ಯಾವುದೇ ಒಂದು ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಚೆಂಡುವಿನ ಬೆಳೆ ಬೆಳೆದ್ರೆ ಆ ಬೇರೆ ನಾವು ಏನು ಈಗ ಅಡಿಕೆ ಹಾಕಿದ್ವಿ ನೀವು ಅಂತ ಬೆಳೆಗಳಿಗೆ ರೋಗ ಬರೋದನ್ನ ತಡೆಗಟ್ಟುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದು ನಿಮ್ಮ ಕೃಷಿಯಲ್ಲಿ ಯಾವ ರೀತಿ ನಿಮಗೆ ಒಂದು ರೋಗಗಳ ತಡೆಗಟ್ಟುವಲ್ಲಿ ಸಹಕಾರಿಯಾಗಿದೆ ಈ ಒಂದು ಚೆಂಡುವಿನ ಬೆಳೆ? ಚೆಂಡುವಿನ ಬೆಳೆ ಒಳ್ಳೆ ರೋಗಗಳನ್ನು ಕಂಟ್ರೋಲ್ ಮಾಡಿತ್ತು ಸರ್, ಅಡಿಕೆಗೆ ಆಗಲಿ. ಈಗ ನಾಟಿ ಮಾಡಿದ್ಮೇಲೆ ಸಾಮಾನ್ಯವಾಗಿ ಚೆಂಡು ಹೂವಿನ ಒಂದು ಕಟಾವು ಅಂತಂದ್ರೆ ಎಷ್ಟು ತಿಂಗಳಿಗೆ ಮಾಡಬೇಕಾಗುತ್ತೆ? ನಾಟಿ ಮಾಡಿದ 45 ದಿವಸಕ್ಕೆ ಕಟಾವು ಮಾಡ್ಬೇಕು ಸರ್ ಚೆಂಡು. ಈಗ ಹೆಚ್ಚು ಬೆಳಿಬಾರ್ದು ಗಿಡ ಅಂದ್ರೆ ಸೈಡ್ ಎಲ್ಲ ಅರೆಕೊಂಬುಗಳು ಜಾಸ್ತಿ ಬರಲಿ ಅಂತೇಳಿ ಕುಡಿ ಕುಡಿ ಜೀವಿಡ್ತಾರೆ, ಅಂದ್ರೆ ಆ ಪದ್ಧತಿ ಅನುಸರಿಸ್ತೀರಾ? ನಾವೇನು ಜಿಗಟಲ್ಲ ಸರ್, ಹೂವು ಬರ್ಲಬೇಕು ಅರೆಕೊಂಬೆನೂ ಬರಬೇಕು ಅಂತ ನಾವೇ ಔಷಧಿ ಹೊಡಿತೀವಿ, ಅದಕ್ಕೊಂದು ಔಷಧಿ ಇದೆ, ಅದು ಒಳ್ಳೆ ಚೆನ್ನಾಗಿ ಗಿಡ ದೊಡ್ಡದಾಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಎಲ್ಲ ಔಷಧಿ ಹೊಡ್ಕೊಂಡು ಕ್ಲೀನ್ ಆಗಿ ಇಟ್ಕೊಂತೀವಿ. ಅಂದ್ರೆ ಯಾವುದೇ ಕುಡಿ ಚೂಟಲ್ಲ ನೀವು? ಚೂಟಲ್ಲ, ಜಿಗಟಲ್ಲ. ಈಗ ಸಾಮಾನ್ಯವಾಗಿ 1 ಎಕರೆಯಲ್ಲಿ ನೀವು 6,000 ಸಸಿ ನಾಟಿ ಮಾಡಿದಿರ ಚೆಂಡುವಿನ ಸಸಿ, ಎಷ್ಟು ಟನ್ ಇಳುವರಿ ಪಡ್ಕೊಂಡಿದೀರ? 6,000 to 2 ಟನ್ ಇಳುವರಿ ಬರುತ್ತೆ. ಉತ್ತಮ ರೇಟ್ ಸಿಕ್ಕರೆ ಉತ್ತಮ ಆಗಿ ದುಡ್ಡು ಆಗುತ್ತೆ, ಕಮ್ಮಿ ರೇಟ್ ಸಿಕ್ಕರೆ ಕಮ್ಮಿ ದುಡ್ಡು ಆಗುತ್ತೆ, ಮಾರ್ಕೆಟ್ ಇದ್ದಂಗ ಅದು. ಈಗ ಮಾರಾಟ ಅಂತಂದ್ರೆ ಚೆಂಡುವಿನ ಮಾರಾಟ ಎಲ್ಲಿ ಮಾರಾಟ ಮಾಡ್ತೀರ ನೀವು? ದುರ್ಗ, ಹೊಸದುರ್ಗ, ಶಿವಮೊಗ್ಗ, ಆಮೇಲೆ ಬಂದು ಯಾರು ದೂರ ದೂರ ಅವ್ರು ಬಂದು ಕೇಳಿದ್ರೆ, ಚಿಕ್ಕಮಗಳೂರ ಬಂದು ಕೇಳಿದ್ರೆ ಅವ್ರಿಗೂ ಕೊಡ್ತೀವಿ, ಮಾಲ್ ಇಲ್ದಾಗ ಅವ್ರು ಬಂದು ಕೇಳ್ತಾರೆ. ಆಮೇಲೆ ಮಂಗಳೂರು ತನಕ ಹೋಗುತ್ತೆ ಸರ್, ನಾವು ಕೊಡವು ಬಹಳ ಇದ್ರೆ ಬಂದು ಅವರೇ ತಗೊಂಡು ಹೋಗ್ತಾರೆ. ಅಂದ್ರೆ ನಿಮಗೆ ಯಾವ್ಯಾವ ಟೈಮ್ನಲ್ಲಿ ರೇಟ್ ಸಿಗುತ್ತೆ, ಯಾವ್ಯಾವ ಟೈಮ್ನಲ್ಲಿ ರೇಟ್ ಸಿಗಲ್ಲ? ಯಾವ್ಯಾವ ಟೈಮ್ ಅಂದ್ರೆ ದಸರಾ, ದೀಪಾವಳಿ, ಶ್ರಾವಣ, ಆಮೇಲೆ ಈಗಲೂ ಉತ್ತಮವಾದ ರೇಟ್ ಇದೆ ಸರ್. ಅವಾಗೆಲ್ಲ ಏನ್ ರೇಟ್ ಸಿಕ್ತು ನಿಮಗೆ? ದಸರಾ 100-120 ತನಕಲ್ಲ ಮಾರಿದ್ವಿ ಸರ್, ಆಮೇಲೆ ದಸರಾ ಆದ್ಮೇಲೆ ದೀಪಾವಳಿಗೆ ಒಂದ್ ಸ್ವಲ್ಪ ಕಮ್ಮಿ ಆಯ್ತು ಸರ್, 60-70 ರೂಪಾಯಿ, ಈಗ 100-110 ರೂಪಾಯಿ 120 ರೂಪಾಯಿ ತನಕ ಮಾರ್ಕೆಟ್ ಐತೆ ಸರ್. ಅಂದ್ರೆ ಒಳ್ಳೆಯ ರೇಟ್ ಸಿಕ್ಕರೆ ನಿಮಗೆ ಒಳ್ಳೆಯ ಲಾಭದಾಯಕ ಬೆಳೆ ಆಗುತ್ತೆ ಇದು? ಒಳ್ಳೆ ಲಾಭದಾಯಕ, ಆಮೇಲೆ ಲೇಬರ್ ಕಮ್ಮಿ ಸರ್, ಇದಕ್ಕೆ ಲೇಬರ್ ಅದರಲ್ಲಿ ಏನು ಅಂತ ಇರಲ್ಲ, ಎಲ್ಲ ಸ್ವಂತ ಕೆಲ್ಸಕ್ಕೆ ಮಾಡ್ಕೋಬಹುದು. ಅಂದ್ರೆ ಅತಿ ಹೆಚ್ಚಾಗಿ ನಿಮಗೆ ಕೂಲಿ ಕಾರ್ಮಿಕರು ಬೇಕಾಗದು ಯಾವ ಸಂದರ್ಭದಲ್ಲಿ ಈ ಒಂದು ಚೆಂಡುವಿನ ಕೃಷಿಯಲ್ಲಿ? ಹೂ ಕಟಾವು ಮಾಡ್ಬೇಕ್ರೆ ಆ ಟೈಮಿಗೆ ಬೇಕಾದ ಸರ್. ಈಗೆಲ್ಲ ಬೇರೆ ಕೂಲಿ ಕಾರ್ಮಿಕರ ಮೇಲೆ ನೀವು ಅವಲಂಬಿತರಾಗಿದ್ರು, ಏನು ನೀವು ನಿಮ್ಮ ಮನೆಯಲ್ಲೇ ಸಾಕಷ್ಟು ಜನ ಕೃಷಿ ಕೆಲಸ ಮಾಡಂತವ್ರು ಇದ್ದೀರಾ? ನಮ್ಮನೆಗೂ ಇದ್ವಿ, ಕೂಲಿ ಕಾರ್ಮಿಕರು ಬೇಕಾಗುತ್ತೆ, ಸ್ವಲ್ಪ ಬೇಕಾದ್ರೆ ನಾವು, ಬಹಳ ಬೇಕಾದ್ರೆ ಕೂಲಿಯನ್ನು ಕರ್ಕೊಂಡು ಹೋಗ್ತೀವಿ ಕೂಲಿ ಕಾರ್ಮಿಕ. ಈಗೆಲ್ಲ ಚೆಂಡು ಸಾಮಾನ್ಯವಾಗಿ ಒಂದೇ ಬೇಡಿ ಬರಲ್ಲಲ್ವಾ? ಇಲ್ಲ ಸರ್, ಒಂದೇ ಬೇಡಿ ಬರಲ್ಲ, ಕ್ಲೀನಾಗಿ ಗೊಬ್ಬರ ಔಷಧಿ ನೋಡಿಕೊಂಡು ನೀರು ನೋಡಿಕೊಂಡು ಕ್ಲೀನಾಗಿ ವಾತಾವರಣ ಚೆನ್ನಾಗಿದ್ರೆ 45-60 ದಿವಸ ತನಕ ಹೂ ಕೊಯ್ಬಹುದು. ಈಗ ಸಂಪೂರ್ಣವಾಗಿ ಎಲ್ಲ ಹೂವೆಲ್ಲ ನೀವು ಕಟಾವ್ ಮಾಡ್ತೀರಿ, ಗಿಡಗಳೆಲ್ಲ ಹಂಗ ಇರುತ್ತವೆ, ಅದನ್ನ ಯಾವ ರೀತಿ ನೀವು ಬಳಸಿಕೊಳ್ತೀರ ನಿಮ್ಮ ಕೃಷಿಯಲ್ಲಿ? ಅದು ಕ್ಲೀನ್ ಆಗಿ ಎಲ್ಲ ಮುಗಿದ ಮೇಲೆ ಎಲ್ಲ ಬಾಂಡ್ಲಿ ಇಲ್ಲಾಂದ್ರೆ ರೋಟ್ ಹೊಡಿಸ್ಬಿಡ್ತೀವಿ ಕ್ಲೀನಾಗಿ, ಎಲ್ಲ ಅದ್ರಾಗೆ ಗೊಬ್ಬರ ಹಾಕಬೇಕು, ಅದನ್ನೆಲ್ಲ ಕಿತ್ತು ಬೇರೆ ಕಡೆ ಎಲ್ಲೂ ಹಾಕಲ್ಲ. ಅಂದ್ರೆ ಈ ರೀತಿ ಚೆಂಡುವಿನ ಬೆಳೆ ಎಲ್ಲ ನೀವು ಕಟಾವ್ ಮಾಡಿದಾಗ ಗಿಡಗಳನ್ನೆಲ್ಲ ಅಲ್ಲೇ ನೀವು ಏನ್ ಸಿಗುತ್ತೆ ನಿಮ್ಮ ಕೃಷಿ ತ್ಯಾಜ್ಯಗಳನ್ನ ಅಲ್ಲೇ ಈ ತರ ಸಾವಯವ ಗೊಬ್ಬರ ತರ ಮಾಡ್ತಿರಲ್ಲ, ನಿಮ್ಮ ಅಡಿಕೆ ಕೃಷಿಗೆ ಯಾವ ರೀತಿ ಅದು ಫಲವತ್ತತೆ ಕೊಡುತ್ತೆ? ಅದು ಫಲವತ್ತೆ ಗೊಬ್ಬರ ಆಗುತ್ತೆ ಸರ್, ಗೊಬ್ಬರ ಆದ್ಮೇಲೆ ಅದು ಒಳ್ಳೆ ಚೆನ್ನಾಗಿ ಎಲ್ಲ ಗಿಡನೂ ಚೆನ್ನಾಗುತ್ತೆ ಅಡಿಕೆ, ಮತ್ತೆ ಆ ರೋಗನೂ ಬರಲ್ಲ, ಅದು ಎಲ್ಲ ಮಣ್ಣೊಳಗೆ ಹೋಗಿಬಿಟ್ಟು ಗೊಬ್ಬರ ಆಗುತ್ತಲ್ಲ, ಹಂಗಾಗ್ಬಿಟ್ಟು ಏನು ಪ್ರಾಬ್ಲಮ್ ಆಗಲ್ಲ ಅಡಿಕೆಗೂ. ಒಟ್ಟಾರೆ ಈ ವರ್ಷ ಚೆಂಡುವಿನ ಕೃಷಿಯಲ್ಲಿ ನೀವು ಮಾಡಿದಂತ ಖರ್ಚನ್ನ ತೆಗೆದು ಎಷ್ಟು ಲಾಭಾಂಶ ಆಯ್ತು ನಿಮಗೆ? ಇದು ಮಾಡಿದ ಎಲ್ಲ ಖರ್ಚು ತೆಗೆದು 1,00,000 ರೂಪಾಯಿ ಆಯ್ತು ಸರ್. ಮತ್ತೆ ಇದ್ರ ಜೊತೆಗೆ ತರಕಾರಿ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ತರಕಾರಿ ಅಂತಂದ್ರೆ ಅಡಿಕೆ ಅಂದ್ರೆ ಸಾಕಷ್ಟು ತರಕಾರಿಗಳು ಬೆಳೀತಾ ಇದ್ವಿ ಅಂತ ಹೇಳಿದ್ರಲ್ಲ ತೆಂಗಿನಲ್ಲಿ, ಏನೇನು ಬೆಳೀತಾ ಇದ್ರ ತರಕಾರಿನ? ತರಕಾರಿ, ಬೀನ್ಸು, ಟೊಮಾಟೋ, ಮೆಣಸಿನ ಗಿಡ ಇಷ್ಟೊಂದು ಬೆಳಿತೀವಿ. ಈಗೆಲ್ಲ ಸಾಮಾನ್ಯವಾಗಿ ಯಾವುದೇ ತರಕಾರಿ ಬೆಳೀಲಿ ಅಂದ್ರೆ ಎಲ್ಲಿಂದ ತರ್ತೀರ ಬಿತ್ತನೆ ಬೀಜಗಳನ್ನ? ಕಡೂರಿಂದ ಬೀಜ ತಂದ್ಬಿಟ್ಟು, ಅಲ್ಲೇ ಒಳ್ಳೆ ಅಂಗಡಿ ಇದೆ, ಗ್ಯಾರಂಟಿ ಅಂಗಡಿ, ಅಲ್ಲಿಂದ ಬೀಜ ತಂದ್ಬಿಟ್ಟು ಇಲ್ಲಿ ನರ್ಸರಿಯಲ್ಲಿ ಬಿಡಿಸ್ತೀವಿ ಸರ್. ಅಲ್ಲಿ ಒಂದು ಸಸಿಗೆ 50 ಪೈಸೆ ಅಂತ ಹೇಳ್ಬಿಟ್ಟು ಅವರಿಗೆ ಚಾರ್ಜ್ ಕೊಟ್ಟು ಬೀಜ ಬಿಡಿಸಿ 20-30 ದಿವಸಕ್ಕೆ ಸಸಿ ಬರುತ್ತೆ. ತಂದು ನಮಗೆ ಬೇಕಾದಾಗ ನಾವು ನಾಟಿ ಮಾಡ್ಕೊಂತೀವಿ. ನಾಟಿ ಮಾಡ್ಕೊಂಡ್ಬಿಟ್ಟು ನಾವು ಅವಕ್ಕೆ ಗೊಬ್ಬರ ಔಷಧಿ ಅದನ್ನ ನೋಡ್ಕೊಂಡು ಕ್ಲೀನ್ ಆಗಿ ಒಳ್ಳೆ ರೇಟಿಗೆ ಬರಂಗ ಮಾಡ್ಕೊಂತೀವಿ. ಈಗ ಟೊಮೆಟೊ ಅಂತಂದ್ರೆ ಒಳ್ಳೆ ಇಳುವರಿ ಬರ್ಬೇಕಂತಂದ್ರೆ ಏನೆಲ್ಲ ಗೊಬ್ಬರಗಳನ್ನ ಕೊಟ್ಟು ಬೆಳೀತಾ ಇದ್ರ? ಅದಕ್ಕೊಂದು 10-26 ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಆಗಿ ಅದನ್ನ ಔಷಧಿ ಹೊಡ್ಕೊಂಡು ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ. ಅದು ಅಂದ್ರೆ ಯಾವ ಮಣ್ಣಲ್ಲಿ ಚೆನ್ನಾಗ್ ಬರುತ್ತೆ ಅಂತ ಹೇಳ್ತೀರ ಈ ಚೆಂಡು ಹೂವು ತರಕಾರಿ ಎಲ್ಲ? ಯಾವ ಮಣ್ಣಾಗಾದ್ರೂ ಕೆಂಪು ಮಣ್ಣು, ಕರೆ ಮಣ್ಣು ಎಲ್ಲದ್ರಾಗೂ ಕ್ಲೀನ್ ಆಗಿ ಮಾಡಿದ್ರೆ ಎಲ್ಲಾ ತರದಾಗೂ ಬರುತ್ತೆ ಸರ್. ಕರ್ಲ್ ಒಂದ್ ಬಿಟ್ಬಿಟ್ರೆ ಎಲ್ಲಾ ಮಣ್ಣಿಗೂ ಬೆಳಿಬಹುದು ತರಕಾರಿ, ಚೆಂಡು. ಈಗ ನಿಮ್ದು ಜಮೀನು ಯಾವ ಮಣ್ಣಿಂದ ಕೂಡಿದೆ? ಕೆಂಪು ಮಣ್ಣಿಂದ ಕೂಡಿದೆ. ಈಗ ಸಾಕಷ್ಟು ಮಳೆಗಾಲ ಆಯ್ತಪ್ಪ ಈ ವರ್ಷ, ಅಂದ್ರೆ ನಿಮ್ಮ ಒಂದು ಕೃಷಿ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಲಿಲ್ವಾ? ಇಲ್ಲ, ಬೀರ್ಲಿಲ್ಲ. ಯಾವ ರೀತಿನೂ ನಮಗೆ ತೊಂದರೆ ಆಗ್ಲಿಲ್ಲ ಮಳೆಯಿಂದ ನಮಗೆ. ಅಂದ್ರೆ ಜಮೀನೆಲ್ಲ ನೀರ್ ನಿಂತು ಸಾಕಷ್ಟು ಬೆಳೆಗಳನ್ನ ಹಾಳಾಗಿದ್ದನ್ನ ನೋಡಿದ್ವಿ. ಸಾಕಷ್ಟು ಕಡೆ ಬೋರ್ನಿಂದ ಮೇಲ್ಗಡೆ ನೀರೆಲ್ಲ ಉಕ್ಕುವಂತ ಒಂದು ಪರಿಸ್ಥಿತಿಯನ್ನು ಸಹ ನೋಡಿ ಸಾಕಷ್ಟು ಬೆಳೆಗಳು ಹಾಳಾದ್ವಲ್ವಾ? ಇಲ್ಲ, ನಮ್ದು ನೆಲ ಒಂದ್ ಸ್ವಲ್ಪ ದಿಬ್ಬ ಇರೋದ್ರಿಂದ ನಮಗೇನು ತೊಂದರೆ ಆಗ್ಲಿಲ್ಲ ಮಳೆಯಿಂದ. ಒಟ್ಟಾರೆ ಟೊಮೆಟೋದಲ್ಲಿ ಯಾವ ರೀತಿ ಲಾಭ ಕಂಡ್ರೆ ಈ ವರ್ಷ? ಈಗ ಒಂದ್ ಟೈಮ್ ರೇಟ್ ಇರುತ್ತೆ, ಒಂದ್ ಟೈಮ್ ರೇಟ್ ಇರಲಿಲ್ಲ. ಬಹುತೇಕ ಈ ವರ್ಷ ರೇಟ್ ಎಲ್ಲಾ ಟೈಮ್ನಲ್ಲೂ ನಿಮಗೆ ಸಿಗ್ಲಿಲ್ಲ ಅಂತ ಅನ್ಸುತ್ತಲ್ವಾ? ಈ ಒಂದ್ಸಲ ಸಿಗ್ಲಿಲ್ಲ ಸರ್, ಅದು ಸಿಗ್ಲಿಲ್ಲ ಅಂತ ಬಿಡಲ್ಲ. ಮತ್ತೀಗ ಮತ್ ನಿಂದನೆ ನಾಟಿ ಮಾಡಿಬಿಡ್ತೀವಿ. ನಾಟಿ ಮಾಡಿದಾಗ ಒಂದ್ ಎರಡು ಬೆಳೆನ ಸಿಗ್ಲಿದ್ರೆ ಮೂರನೇ ಬೆಳೆ ರೇಟ್ ಸಿಕ್ಕೇ ಸಿಗುತ್ತೆ. ಏನ್ ಎರಡು ಬೆಳೆ ಲಾಸ್ ಆಗಿರುತ್ತೋ ಮೂರನೇ ಬೆಳೆಗೆ ನಮಗೆ ಕೈ ಹಿಡಿತೈತೆ, ಒಳ್ಳೆ ಲಾಭನೂ ಆಗುತ್ತೆ ಅವಾಗ. ಈಗ ಮೊದ್ಲೆಲ್ಲ ಟೊಮೆಟೊ ಸಸಿ ಈಗ ಸಾಲ ಹೊಡೆದು ನಾಟಿ ಮಾಡುವಂತ ಒಂದು ಪದ್ಧತಿ ಇತ್ತು. ಅಂದ್ರೆ ಯಾವುದೇ ರೀತಿಯಾಗಿ ಬಳ್ಳಿಯನ್ನ ಮೇಲೆ ಗೂಟ ಕಟ್ಟಿ ತಂತಿ ಕಟ್ಟಿ ಅಬ್ಸ್ತಾ ಇರಲಿಲ್ಲ ಅಲ್ವಾ? ಅಂದ್ರೆ ನೀವು ಆ ಪದ್ಧತಿ ಅನುಸರಿಸಿದ್ರೆ ಏನು ಮೊದಲಿನ ಪದ್ಧತಿ ಅನುಸರಿಸಿದ್ರೆ? ಆ ಪದ್ಧತಿ ಹಚ್ಚಿದ್ರೆ ನಮ್ಮ ದುಡ್ಡು ಆಗಲ್ಲ. ನಾವು ಏನಪ್ಪಾ ಅಂದ್ರೆ ಗೂಟ ಹಾಕ್ಬಿಟ್ಟು ಎಲ್ಲ ಲೇಬರ್ ಹತ್ರ ಬಳ್ಳಿ ಕಡಿಸಿ ಔಷಧಿ ಹೊಡ್ಕಂದ್ರೆ ಮಾತ್ರ ಬರುತ್ತೆ. ಅದು ಆ ತಳಿ ಅವ್ರದ ಹಿಂದೆ ಮಾಡ್ತಿದ್ರೆ ಅಲ್ಲಿ ಆ ತಳಿ ಬರಲ್ಲ. ಇವಾಗ ಎಲ್ಲ ಹೈಬ್ರಿಡ್ ತಳಿ, ಹಂಗಾಗ್ಬಿಟ್ಟು ನಾವು ಮಾಡ್ಲೇಬೇಕು. ಈಗ ಭೂಮಿ ಮೇಲೆ ಹಂಗೆ ಟೊಮೆಟೊ ಬಳ್ಳಿನ ಬಿಟ್ರೆ ಅಂದ್ರೆ ಕಾಯಿ ಸಾಕಷ್ಟು ಗುಣಮಟ್ಟ ಹಾಳಾಗುತ್ತಲ್ವಾ, ಕೆಡಕು ಬರುತ್ತೆ, ಕೆಟ್ಟ ಹೋಗುತ್ತೆ. ಹಂಗಾಗ್ಬಿಟ್ಟು ಅದನ್ನ ಏನ್ ಮಾಡಕ್ ಬರಲ್ಲ. ನಾವೇನೈತೋ ರೈತರು, ನಾವ್ ಇವಾಗ ಮಾಡೋದೇನೈತೋ ಮಾಡ್ಲೇಬೇಕು. ಈಗ ತೆಂಗಿನಲ್ಲಿ ಬೆಳಿತಿರಲ್ಲ, ಸಾಕಷ್ಟು ನೆರಳು ಬರುತ್ತೆ ಕೆಳಗೆ, ಅಂದ್ರೆ ಉತ್ಕೃಷ್ಟವಾಗಿ ಬರುತ್ತಾ ಈ ಟೊಮೆಟೊ ಬೆಳೆ? ಬರುತ್ತೆ. ಈಗ ಟೊಮೆಟೊನ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿತೀರ ನೀವು? ಎಲ್ಲಾ ಕಾಲದಲ್ಲೂ ಬೆಳಿತೀವಿ. ವರ್ಷದಲ್ಲಿ 3-4 ಟೈಮ್ ಆಗ್ತೀವಿ. ಎರಡು ಬೆಳೆ ರೇಟ್ ಸಿಗ್ಲಿಲ್ಲ ಅಂದ್ರೂ ಮೂರನೇ ಬೆಳೆಗಂತೂ ರೇಟ್ ಸಿಕ್ಕೇ ಸಿಗುತ್ತೆ. ಈಗ 1 ಎಕರೆಗೆ ಸುಮಾರು ಅಂತಂದ್ರೆ ಎಷ್ಟು ಬಾಕ್ಸ್ ನೀವು ಟೊಮೆಟೊ ಇಳುವರಿ ಬರುತ್ತೆ, ಮತ್ತೆ ಏನ್ ರೇಟ್ ಸಿಕ್ಕರೆ ನಿಮಗೆ ಲಾಭದಾಯಕ ಬೆಳೆ ಆಗುತ್ತೆ ಇದು? ಸರ್, 1 ಎಕರೆಗೆ 200 ಬಾಕ್ಸ್ ಬರುತ್ತೆ. 200 ಬಾಕ್ಸ್ ಬಂದ್ರೆ ಉತ್ತಮ ರೇಟ್ ಸಿಕ್ಕರೆ ದುಡ್ಡಾಗುತ್ತೆ. 300-400 ರೂಪಾಯಿ ಸಿಕ್ಕರೆ ದುಡ್ಡಾಗುತ್ತೆ. ಪ್ರತಿ ಒಂದ್ ಬಾಕ್ಸ್ಗೆ ಮಾರ್ಕೆಟ್ ನಾಗ ಹೆಂಗೆ ಅಂದ್ರೆ ಮಾಲ್ ಜಾಸ್ತಿ ಬಂದು ರೇಟ್ ಸಿಗಲ್ಲ, ಅವಾಗ ಏನು ಮಾಡಕ್ ಬರಲ್ಲ, ಹಂಗಾಗಿ ಏರುಪೇರು ಆಗ್ತಾ ಇರುತ್ತೆ ಟೊಮೆಟೊ. ಈಗ ಒಂದ್ ಬಾಕ್ಸ್ ಅಂತಂದ್ರೆ ಅದು ಎಷ್ಟು ಕೆಜಿ ಬರುತ್ತೆ ಟೊಮೆಟೊ ಬಾಕ್ಸ್? 10 ಕೆಜಿ ಬರುತ್ತೆ ಟೊಮೆಟೊ ಬಾಕ್ಸ್. 10 ಕೆಜಿ ಬಾಕ್ಸ್ ಇರುತ್ತೆ. ಆಮೇಲೆ ನಮ್ ಕಡೆ ಬಾಕ್ಸ್ ಏನು ಬರಲ್ಲ ಸರ್, 10 ಕೆಜಿ ಒಂದು ಕುಚ್ಚು. ನಮ್ದೆಲ್ಲ ಮಾರ್ಕೆಟ್ ಇಲ್ಲೆಲ್ಲ, ಹಂಗಾಗ್ಬಿಟ್ಟು ಈ ಸಿಮೆಂಟ್ ಚೀಲದಾಗ ತುಂಬಿಕೊಂಡು ಮಾರ್ಕೊಂಡ್ ಬರ್ತಾರೆ. 10 ಕೆಜಿ 10 ಕೆಜಿ ಎಲ್ಲಿ ಮಾರಾಟ ಮಾಡ್ತೀರಾ ನೀವು ಟೊಮೆಟೊ? ಹೊಸದುರ್ಗ, ಚಿತ್ರದುರ್ಗ. ಈಗ ಒಂದ್ ಟೈಮ್ ಒಂದ್ ಬಾಕ್ಸ್ಗೆ 50 ರೂಪಾಯಿ ಆಗಿರುತ್ತೆ, ಒಂದ್ ಟೈಮ್ 1,000-1.5 ಸಾವಿರ ರೂಪಾಯಿ ತನಕ ಹೋಗಿರುತ್ತೆ. ಅವಾಗ ಏನನ್ಸುತ್ತೆ ನಿಮ್ಗೆ 50 ರೂಪಾಯಿ ಆದಾಗ ಏನನ್ಸುತ್ತೆ? ಅತಿ ಹೆಚ್ಚು ರೇಟ್ ಆದಾಗ 1,500 ರೇಟ್ ಆದಾಗ ಒಂದ್ ಬಾಕ್ಸ್ಗೆ ಏನನ್ಸುತ್ತೆ ನಿಮ್ಗೆ? ಏನು ಅನ್ಸಲ್ಲ. ಅವಾಗ ಏನ್ ಅವಾಗ ಸಿಗ್ಲಿಲ್ಲ ಇವಾಗ ಸಿಕ್ತು ಅಂತ ಅನ್ಸುತ್ತೆ. ಹಬ್ಬ ಹರಿದಿನಗಳು, ಮದುವೆ ಫಂಕ್ಷನ್ಗಳು ಇದ್ದಾಗ ತಮಾಟಿಗೆ ರೇಟ್ ಆಗುತ್ತೆ. ಅವಾಗ ಏನು ಅನ್ಸಲ್ಲ, ಬಿಡು ಹೋದ ಸಲ ಸಿಗ್ಲಿಲ್ಲ ಈ ಸಲ ಸಿಕ್ತು ಅಂತ ಅನ್ಸುತ್ತೆ ಅಷ್ಟೇ. ಅಂದ್ರೆ ಈ ವರ್ಷದ ಮಟ್ಟಿಗೆ ಹೇಳ್ಬೇಕಂದ್ರೆ ಸಾಕಷ್ಟು ಕಡೆ ಮಳೆಗಾಲ ಆಯ್ತು, ಟೊಮೆಟೊ ಬಳ್ಳಿ ಎಲ್ಲ ಕೊಳತು, ಕಾಯಿ ಸಾಕಷ್ಟು ಕೇಟಕ್ಕೆ ಬಂತು, ಆದ್ರೂ ರೇಟ್ ಆಗ್ಲಿಲ್ವಲ್ಲ? ಇಳುವರಿ ಚೆನ್ನಾಗಿ ಬಂತ ಸರ್, ಎಲ್ಲಾ ಕಡೆನು ಬೆಳೆ ಬಂತು, ಹಂಗಾಗ್ಬಿಟ್ಟು ರೇಟ್ ಆಗ್ಲಿಲ್ಲ. ಇವಾಗ ಇನ್ನೊಂದು ತಿಂಗಳು ಬಿಟ್ಟು ಹಾಕಿದ್ರೆ ಉತ್ತಮ ರೇಟ್ ಸಿಗುತ್ತೆ, ರೈತರಿಗೆ ಒಳ್ಳೆ ಉತ್ತಮ ದುಡ್ಡು ಆಗ್ತದೆ. ಅಂದ್ರೆ ಈ ಟೊಮೆಟೊ ಬೆಳೆಯಕಂತಂದ್ರೆ ಸಾಕಷ್ಟು ಖರ್ಚು ಬರುತ್ತಲ್ವಾ? 1 ಎಕರೆಗೆ ಕನಿಷ್ಠ ಅಂದ್ರೆ 25,000 ರೂಪಾಯಿ ಖರ್ಚು ಬರುತ್ತೆ. ಎಲ್ಲ ಗೂಟ ನಿಲ್ಸ್ಬೇಕಂತಂದ್ರೆ ಬೇರೆ ಕಡೆಯಿಂದ ನೀವು ಮಾರ್ಕೆಟ್ನಲ್ಲೇ ತರಬೇಕಾಗುತ್ತೆ? ಮಾರ್ಕೆಟ್ ಇಂದಲೇ ತರ್ಬೇಕು ಸರ್. ಗೂಟ 20 ರೂಪಾಯಿ ಒಂದು ಗೂಟ ಬೀಳುತ್ತೆ, ತಂದು ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಗೂಟ ಹಾಕಬೇಕು, ಬೇರೆ ಕಡೆಯಿಂದಲೇ ತರಿಸ್ಬೇಕು. ಇವಾಗ ಇಲ್ಲೆಲ್ಲೂ ಗೂಟ ಇಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಟೊಮಾಟಿಗೆ. ಇದ್ರ ಜೊತೆ ಮತ್ತೆ ಬೀನ್ಸ್ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ತೆಂಗುಳಿಕಾಯಿ ಅಂತಂದ್ರೆ ಅದು ಸಾಮಾನ್ಯವಾಗಿ ಯಾವಾಗ್ಲೂ ರೇಟ್ ಇರುತ್ತಪ್ಪ, ಅಂದ್ರೆ ನಿಮಗೆ ಅದು ಲಾಭದಾಯಕ ಬೆಳೆ ಆಗಿದೆಯಾ? ಸರ್, ಲಾಭದಾಯಕ ಬೆಳೆನೇ ಅದು. ಅದು ಖರ್ಚು ಕಮ್ಮಿನೇ, ಅದು ಬೀಜ, ಅದು ನಾವು ತಂದು ಮಾಡ್ಕೊಂಡು ಉತ್ತಮ ಮಾಡ್ಕೊಂಡು ಉತ್ತಮ ಔಷಧಿ ಉತ್ತಮ ಗೊಬ್ಬರ ಹಾಕ್ಯಂದ್ರು ಮಾತ್ರ ಅದು ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಅದು ರೇಟು ಒಂದು ಸ್ವಲ್ಪ ಅವರೇಕಾಯಿ ಸೀಸನ್ ಆಗಿ ರೇಟ್ ಕಮ್ಮಿ, ಅವರೆಕಾಯಿ ಸೀಸನ್ ಮುಗೀತು ಅಂದ್ರೆ ರೇಟ್ ಜಾಸ್ತಿ ಅದು, ಹಂಗಾಗಿ ಅದು ಒಂದ್ ಸ್ವಲ್ಪ ಉತ್ತಮ ಬೆಳೆ ಆಗಿ ಲಾಭ ಬರುತ್ತೆ. ಅವಾಗ ಈಗ ಒಂದೊಂದು ಟೈಮ್ ಮಾರ್ಕೆಟ್ ನಲ್ಲಿ 20 ರೂಪಾಯಿ ಇರುತ್ತೆ, ಅವಾಗ ಏನ್ ರೇಟ್ ಸಿಗುತ್ತೆ? ಒಂದೊಂದು ಟೈಮ್ 80 ರೂಪಾಯಿ ಆಗಿರುತ್ತೆ ಮಾರ್ಕೆಟ್ ನಲ್ಲಿ, ಅವಾಗ ಏನ್ ರೇಟ್ ಸಿಗುತ್ತೆ ನಿಮಗೆ? 20 ರೂಪಾಯಿ ಸಿಗುತ್ತೆ, 80 ರೂಪಾಯಿ ಸಿಗುತ್ತೆ, 100 ರೂಪಾಯಿ ಆಗುತ್ತೆ, ಅವಾಗ ನಮಗೆ ಒಂದ್ ಸ್ವಲ್ಪ ಖುಷಿ ಅನ್ಸುತ್ತೆ. ಅಂದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಬೀನ್ಸ್ ಈ ಕಡೆ ಎಲ್ಲ? ಬರುತ್ತೆ ಸರ್, ಒಳ್ಳೆ ಇಳುವರಿ. ಅದು ಬೀಜದ ಮೇಲೆ ಹೋದ್ ಸರ್, ಅದು ಒಳ್ಳೆ ಕ್ವಾಲಿಟಿ ಬೀಜ ತಂದು ಕ್ಲೀನ್ ಆಗಿ ಗೊಬ್ಬರ ಔಷಧಿ ಹೊಡ್ಕೊಂಡು ಕ್ಲೀನ್ ಆಗಿ ಹೈಟಾಗಿ ಊಟ ಕಟ್ಟಿ ಮಾಡಿದ್ರೆ ಮಾತ್ರ ಬೀನ್ಸ್ ಬೆಳೆಯಕ್ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಈಗ ಮತ್ತಿದ್ರ ಜೊತೆಗೆ ಮೆಣಸಿನಕಾಯಿ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಅಂದ್ರೆ ಮೆಣಸಿನಕಾಯಿ ಏನು ಜವಾರಿ ಬೆಳೀತಿರ ಅಥವಾ ಈಗೆಲ್ಲ ಸೀಡ್ಸ್ ಬಂದಿದೆ, ಸೀಡ್ಸ್ ಬೆಳೀತಾ ಇದ್ರ? ಜವಾರಿ ಬೆಳೆಯಕ್ ಆಗಲ್ಲ ಸರ್, ಸೀಡ್ಸ್ ಹಾಕಿ ಕ್ಲೀನ್ ಆಗಿ ಅದನ್ನ ನೋಡ್ಕೊಂಡು ಈ ಕಾಲದಾಗೆ ಔಷಧಿ ಹೊಡ್ಕೊಂಡಿದ್ರೆ ಒಳ್ಳೆ ಉತ್ತಮ ರೇಟ್ ಸಿಗುತ್ತೆ, ಉತ್ತಮ ಬೆಳೆನೂ ಬರುತ್ತೆ. ಸಾಮಾನ್ಯವಾಗಿ ಮೆಣಸಿನಕಾಯಿ ಅಂತಂದ್ರೆ ಯಾವ ಕಾಲದಲ್ಲಿ ಹೆಚ್ಚು ಬೆಳಿತೀರಾ ನೀವು? ಮಳೆಗಾಲದಲ್ಲಿ ಬೆಳಿತೀರ ಬೇಸಿಗೆ ಕಾಲದಲ್ಲಿ ಬೆಳಿತೀರ? ಮಳೆಗಾಲದಲ್ಲಿ ಬೆಳಿತೀವಿ, ಮಳೆಗಾಲದಲ್ಲಿ ಇಳುವರಿ ಜಾಸ್ತಿ ಬರುತ್ತೆ, ಬೇಸಿಗೆ ಇಳುವರಿ ಕಮ್ಮಿ ಬರುತ್ತೆ, ರೇಟ್ ಚೆನ್ನಾಗಿರುತ್ತೆ. 50 ರಿಂದ 100 ರೂಪಾಯಿ ತನಕ ಇರುತ್ತೆ, ಅವಾಗ ಇಳುವರಿ ಬರಲ್ಲ, ಹಂಗಾಗಿ ನಾವು ಬೇಸಿಗೆಗೆ ಜಾಸ್ತಿ ಬೆಳೆಯೋದು, ಮಳೆಗಾಲದಾಗ ಕಮ್ಮಿ ಬೆಳಿತೀವಿ. ಈಗ ಮೆಣಸಿನ ಸಸಿ ಅಂತಂದ್ರೆ ಬೇರೆ ಅಂದ್ರೆ ನೀವೇ ಸಸಿ ಮಾಡ್ಕೊಳ್ಳಲ್ಲ, ಬೇರೆ ಕಡೆ ನರ್ಸರಿಯಿಂದ ತರ್ತೀರ? ನಾವು ಒಳ್ಳೆ ನಮಗೆ ಬೇಕಾದ ಸಸಿ ಸಿಕ್ಕಿದ್ರೆ ಬೇರೆ ಕಡೆಯಿಂದ ತರ್ತೀವಿ, ಇಲ್ಲಾಂದ್ರೆ ಅಂಗಡಿಗೆ ಹೋಗಿ ಬೀಜ ತಂದ್ಬಿಟ್ಟು ನಾವೇ ಬಿಡಿಸ್ತೀವಿ. ಈ ಬ್ಯಾಡಗಿ ಮೆಣಸಿನಕಾಯಿ ಅಂತಾರೆ, ಆ ತರ ಇಲ್ಲಿ ಬೆಳೆಯಕ್ ಆಗಲ್ವಾ? ಬೆಳೆಯಲ್ಲ, ನಮ್ಮ ಕಡೆ ಬರಲ್ಲ, ನಮ್ ಕಡೆ ಬೆಳೆದು ಇಲ್ಲ ಅದನ್ನ. ಎಲ್ಲ ಒಣಗ ಮೆಣಸಿನಕಾಯಿ ಬಿಟ್ಕೊಂಡ್ಬಿಟ್ರೆ ಸಾಕಷ್ಟು ರೇಟ್ ಇರುತ್ತಲ್ವಾ? ಈಗ ನೋಡಿ ಮಾರ್ಕೆಟ್ ನಲ್ಲಿ 400-500 ರೂಪಾಯಿ ತನಕ ಇದೆ. ಇಲ್ಲ ಸರ್, ನಾವು ಹಣ್ಣು ಆಗಕ್ ಬಿಡಲ್ಲ ನಾವು. ಅಂದ್ರೆ ನೀವು ಸೀಡ್ಸ್ ಮೆಣಸಿನಕಾಯಿ ಬೆಳೀತಾ ಇದ್ರಿ ಅಂತಂದ್ರೆ ಅದನ್ನ ಹಸಿಕಾಯಿ ಮಾರಾಟನೇ ಮಾಡ್ಬೇಕು? ಹಸಿಕಾಯಿ ಮಾರಾಟನೇ ಮಾಡೋದು. ಒಟ್ಟಾರೆ ನಿಮ್ಗೆ ತರಕಾರಿ ಕೃಷಿಯಲ್ಲಿ ಸಾಕಷ್ಟು ಲಾಭದಾಯಕ ಕಂಡ್ಕೊಂಡಿದ್ರ? ಕಂಡ್ಕೊಂಡಿವಿ ಸರ್, ತರಕಾರಿ ಮಾರೆ ನಾವು ಈ ಲೆಕ್ಕಕ್ಕೆ ಬಂದಿರೋದು, ನಮ್ಗೆ ಏನು ಇರಲಿಲ್ಲ ಸರ್ ಅವತ್ತಿನ ಕಾಲದಾಗೆ. ಇವತ್ತು ತರಕಾರಿ ಹೂವು ಬೆಳೆದು ಈ ಲೆಕ್ಕಕ್ಕೆ ನಾವು ಬಂದಿದ್ವಿ. ಒಟ್ಟಾರೆ ನಿಮ್ಗೆ ಈಗ ಸಾಕಷ್ಟು ನೀರಾವರಿ ಮಾಡ್ಕೊಂಡಿದ್ರ, ಒಳ್ಳೆ ಜಮೀನಿದೆ, ಈಗ ಅಡಿಕೆನೂ ಬೆಳೀತಾ ಇದ್ರ, ತೆಂಗು ಬೆಳೀತಾ ಇದ್ರ, ಈಗೆಲ್ಲ ಈಗ ಅದರೊಳಗಡೆ ಮಿಶ್ರ ಬೆಳೆಯಾಗಿನೂ ತರಕಾರಿ ಚೆಂಡು ಇವನ್ನೆಲ್ಲ ಬೆಳೀತಾ ಇದ್ರ. ಈಗ ಸಗಣಿ ಗೊಬ್ಬರನ ಸಾಕಷ್ಟು ಕೊಡ್ತಾ ಇದ್ವಿ ಅಂತ ಹೇಳಿದ್ರ. ಈಗ ಸಗಣಿ ಗೊಬ್ಬರ ಕೊಡ್ಬೇಕಂತಂದ್ರೆ ಈಗ ಎಲ್ಲೋ ಒಂದ್ ಕಡೆ ನೀವು ದನಕರುಗಳನ್ನ ಸಾಕಾಣಿಕೆ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ದನಕರುಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ರೆ? ನಮ್ಮ ಹತ್ರ 4 ದನಕರುಗಳಿದಾವೆ. ಸಾಲ್ಟೇಜ್ ಬಂದ್ರೆ ಬೇರೆ ಹತ್ರ ತಗಂತೀವಿ, ಒಂದ 2-3 ಲೋಡ್ ಗೊಬ್ಬರ ತಗಂತೀವಿ. ಈಗ ದನಕರುಗಳು ಅಂತಂದ್ರೆ ಏನ್ ಸಾಕಾಣಿಕೆ ಮಾಡಿದ್ರೆ? ಎಮ್ಮೆ ಸಾಕಾಣಿಕೆ ಮಾಡಿದ್ರೆ ಅಥವಾ ಈ ಒಂದು ಹೊಸ ಸಾಕಾಣಿಕೆ ಮಾಡಿದ್ರೆ? ಎಮ್ಮೆ, ಎತ್ತು, ಹೊಸ 4 ಇವನ್ನೆಲ್ಲ ಸಾಕೊಂಡು ನಾವು ಸಗಣಿಗೋಸ್ಕರನೇ ಸಾಕೊಂಡಿರೋದು. ಬೇಸಾಯ ಅಂತಂದ್ರೆ ಸಾಕಷ್ಟು ಎತ್ತಿನ ಬೇಸಾಯ ಮಾಡ್ತಿರಲ್ಲ ನೀವು, ಅಂದ್ರೆ ಕೃಷಿಯಲ್ಲಿ ಖರ್ಚು ಕಡಿಮೆ ಆಗುತ್ತಲ್ವಾ? ನಾವು ಸ್ವಂತ ಬೇಸಾಯ ಇರೋದ್ರಿಂದ ನಮ್ ಬೇಸಾಯ ನಾವ್ ಯಾರನ್ನು ಕರ್ಕೊಳಲ್ಲ, ಹಂಗಾಗ್ಬಿಟ್ಟು ನಮಗೆ ಖರ್ಚು ಕಮ್ಮಿ ಆಗುತ್ತೆ. ಈಗ ಮೊದ್ಲೆಲ್ಲ ಕಬ್ಬನ್ನೇಗ್ಲಿ ಅಂತ ಹೊಡಿಯರು, ಅಂದ್ರೆ ಆ ಪದ್ಧತಿ ಈಗಲೂ ಅನುಸರಿಸ್ತೀರ ನೀವು? ಇಲ್ಲ ಸರ್, ಇವಾಗ ಯಾರು ಕಬ್ಬನ್ನೇಲ್ ಹೊಡಿಯಲ್ಲ, ನಾವು ಟ್ರ್ಯಾಕ್ಟರ್ ಹಂಗೆ ಪ್ಲೋ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟರ್ ಐತೆ, ಟ್ರ್ಯಾಕ್ಟರ್ ಹೊಡಿಸ್ಕೊಂತೀವಿ. ಹಿಂದಿನ ಕೃಷಿ ಪಾಠ ಅಂತೀರಾ ಅಥವಾ ಇವತ್ತಿನ ಕೃಷಿ ಪಾಠ ಅಂತ ಹೇಳಿ? ಇವತ್ತಿನ ಕೃಷಿ ಪಾಠ ಸರ್, ಹಿಂದಿನ ನಡೆಯಲ್ಲ, ಇವತ್ತಿನ ಕೃಷಿ ಪಾಠ ಇವತ್ತಿನ ಹೆಂಗ ಹೋಗ್ತೈತೆ ಹಂಗೆ. ಈಗ ಎತ್ತುಗಳೆಲ್ಲ ನಾವು ಬಾಡಿಗೆ ತಕ್ಕಂತ ಬೇಸಾಯ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ದುಬಾರಿ ಇದೆಯಲ್ಲ ಬಾಡಿಗೆ. ಆಗಲ್ಲ, ಅದನ್ನೆಲ್ಲ ಮಾಡಕ್ ಹೋದ್ರೆ ಕೃಷಿ ನಾವು ಏನು ಬೆಳೆಯಕ್ಕೆ ಆಗಲ್ಲ. 1 ಗಂಟೆ ಬಂದ್ ಮಾಡಿರಿ, 2 ಗಂಟೆ ಬಂದ್ ಮಾಡಿರಿ, 1,000 ರೂಪಾಯಿ ಗಟ್ಲೆ ಕೇಳ್ತಾರೆ. ಹಂಗಾಗ್ಬಿಟ್ಟು ನಾವು ಎಲ್ಲ ನಮ್ ಸ್ವಂತನೇ. ಅಂದ್ರೆ ಒಟ್ಟಾರೆ ನಿಮ್ಮ ಒಂದು ಕೃಷಿ ಬದುಕು ಏನ್ ಅನ್ಸುತ್ತೆ ನಿಮಗೆ? ಒಳ್ಳೇದು ಅನ್ಸ್ತೈತೆ, ಕೃಷಿ ಬದುಕು ಅಂದ್ರೆ ಒಳ್ಳೇದೇ. ನಾವು ಮಾಡ್ತಿರೋದು, ನಾವು ರೈತರ ಕೆಲ್ಸನೇ ನಾವು ಮಾಡ್ತಿರೋದು. ಈಗ ಕರೆಕ್ಟ್ ಆಗಿ ನಾವು ಮಾಡ್ಕೊಂಡು ಕರೆಕ್ಟ್ ಆಗಿ ಹೋಗ್ತಾ ಇದೀವಿ ನಾವು. ಒಟ್ಟಾರೆ ಕೃಷಿಯಲ್ಲಿ ಅಂದ್ರೆ ಅಡಿಕೆ ಮತ್ತು ತೆಂಗಿನಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನ ಅನುಸರಿಸಿಕೊಂಡು ಬರ್ತಾ ಇದ್ರಿ, ಒಳ್ಳೆಯ ಒಂದು ಲಾಭವನ್ನು ಕಂಡಿದ್ರೆ, ಒಳ್ಳೆಯ ಒಂದು ನೆಮ್ಮದಿ ಕಂಡಿದ್ರೆ ನಂಗಾಯ್ತು. ಒಳ್ಳೆ ನೆಮ್ಮದಿ, ಒಳ್ಳೆ ಲಾಭನು ಕಂಡ್ಕೊಂಡು ಒಳ್ಳೆ ಚೆನ್ನಾಗಿದೀವಿ ಎಲ್ಲ. ಒಳ್ಳೇದು ಅಣ್ಣಪ್ಪ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಚೆಂಡು ಹೂವು ಮತ್ತು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಚೆಂಡು ಹೂವು ಹಾಗೂ ತರಕಾರಿ ಕೃಷಿಯ ಅನುಭವಗಳು. ಈ ವಿಷಯವಾಗಿ ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕ ಟಿ ಅಣ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಈಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿನ ಧಾರಣೆ, ಸಜ್ಜೆ ಪ್ರತಿ ಕ್ವಿಂಟಾಲ್ಗೆ 2,082 ರೂಪಾಯಿಗಳು, ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,329 ರೂಪಾಯಿಗಳು, ಗರಿಷ್ಠ 4,169 ರೂಪಾಯಿಗಳು, ಹರಳು ಬೀಜ 6,363 ರಿಂದ 6,465, ಅಲಸಂದೆ 5,969 ರಿಂದ 6,322 ರೂಪಾಯಿಗಳು, ನೆಲಗಡಲೆ 3,509 ರಿಂದ 7,269 ರೂಪಾಯಿಗಳು, ಮೆಕ್ಕೆಜೋಳ 2,126 ರಿಂದ 2,215, ನವಣೆ 2,225 ರೂಪಾಯಿಗಳಿಂದ 2,836 ರೂಪಾಯಿಗಳು, ರಾಗಿ ಪ್ರತಿ ಕ್ವಿಂಟಾಲ್ಗೆ 2483 ರೂಪಾಯಿಗಳು, ಸೂರ್ಯಕಾಂತಿ 4344 5929 ರೂಪಾಯಿಗಳು, ತೊಗರಿ 5689 5713 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆಯಲ್ಲಿ ಹತ್ತಿ ಡಿಸಿಎಚ್ ಪ್ರತಿ ಕ್ವಿಂಟಾಲಿಗೆ 1581 8699 ರೂಪಾಯಿಗಳು ಆಗಿತ್ತು. ಇನ್ನು ಚನ್ನಗಿರಿ ಮಾರುಕಟ್ಟೆಯಲ್ಲಿನ ಧಾರಣೆ, ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 45099 ರೂಪಾಯಿಗಳು, ಗರಿಷ್ಠ 47272 ರೂಪಾಯಿಗಳು. ಮೆಣಸು 46489 ರೂಪಾಯಿಗಳಿಂದ 46579 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಪ್ರತಿ ಕ್ವಿಂಟಾಲಿಗೆ 1891 2331 ರೂಪಾಯಿಗಳು ಆಗಿತ್ತು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿನ ಧಾರಣೆ, ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4500 ರೂಪಾಯಿಗಳು, ಗರಿಷ್ಠ 7000 ರೂಪಾಯಿಗಳು. ಬೂದುಕುಂಬಳಕಾಯಿ 800-1000 ರೂಪಾಯಿಗಳು, ಬಾಳೆಹಣ್ಣು 3200-3500, ಹುರುಳಿಕಾಯಿ 2010-2500 ರೂಪಾಯಿಗಳು, ಬೀಟ್ರೂಟ್ 1500 ರೂಪಾಯಿಗಳಿಂದ 2000 ರೂಪಾಯಿಗಳು, ಹಾಗಲಕಾಯಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3500 ರೂಪಾಯಿಗಳು, ಗರಿಷ್ಠ 4000 ರೂಪಾಯಿಗಳು, ಸೋರೆಕಾಯಿ 1400-1800 ರೂಪಾಯಿಗಳು, ಬದನೆಕಾಯಿ 1000-1500, ಗೋರಿಕಾಯಿ 300-600 ರೂಪಾಯಿಗಳು, ಎಲೆಕೋಸು ಇದು ಕೂಡ 300-600 ರೂಪಾಯಿಗಳು, ಕ್ಯಾರೆಟ್ 1200 ರೂಪಾಯಿಗಳಿಂದ 1500 ರೂಪಾಯಿಗಳು, ಹೂಕೋಸು 800-1000 ರೂಪಾಯಿಗಳು, ಸಪೋಟ ಕನಿಷ್ಠ 1500 ಗರಿಷ್ಠ 2000 ರೂಪಾಯಿಗಳು, ಹತ್ತಿ 2512-8050 ರೂಪಾಯಿಗಳು, ಸೌತೆಕಾಯಿ 3000-3500 ರೂಪಾಯಿಗಳು, ನುಗ್ಗೆಕಾಯಿ 7000-8000, ಬೆಳ್ಳುಳ್ಳಿ 2000-3600, ಅವರೆಕಾಯಿ 3500-4000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 2800-4000 ರೂಪಾಯಿಗಳು, ಕರಬೂಜ 1500-2000, ನವಿಲುಕೋಸು 1800-2200 ರೂಪಾಯಿಗಳು, ಬೆಂಡೆಕಾಯಿ 3800-4200 ರೂಪಾಯಿಗಳು, ನಿಂಬೆಹಣ್ಣು 1500-2000 ರೂಪಾಯಿಗಳು, ಮೆಕ್ಕೆಜೋಳ 2155-2256 ರೂಪಾಯಿಗಳು, ಈರುಳ್ಳಿ 300-1950, ಕಿತ್ತಳೆ 2000-2500, ಪಪ್ಪಾಯಿ 1000-1500 ರೂಪಾಯಿಗಳು, ಅನಾನಸ್ 1500-2000 ರೂಪಾಯಿಗಳು, ದಾಳಿಂಬೆ 2500-3000, ಆಲೂಗಡ್ಡೆ 2000 ರೂಪಾಯಿಗಳು ಕನಿಷ್ಠ ಗರಿಷ್ಠ 2400 ರೂಪಾಯಿಗಳು, ಮೂಲಂಗಿ 1400-1600 ರೂಪಾಯಿಗಳು, ರಾಗಿ ಪ್ರತಿ ಕ್ವಿಂಟಾಲ್ಗೆ 2150-2226 ರೂಪಾಯಿಗಳು, ಹೀರೆಕಾಯಿ 3500-4000, ಸೀಮೆ ಬದನೆಕಾಯಿ 1000-1500 ರೂಪಾಯಿಗಳು, ಸುವರ್ಣಗೆಡ್ಡೆ 2800-3200, ಸಿಹಿ ಗೆಣಸು 1500-2000 ರೂಪಾಯಿಗಳು, ತೊಂಡೆಕಾಯಿ 2800-3200, ಟೊಮ್ಯಾಟೊ 500-800 ರೂಪಾಯಿಗಳು, ಕಲ್ಲಂಗಡಿ 1000-1400 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ?